ಲಚ್ಚಪ್ಪ ಸಿದ್ರಾಮ್ ಜಮಾದಾರ್ ಅವರು ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಲಚ್ಚಪ್ಪ ಜಮಾದಾರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ನೋಡ್ರಿ, ತಾವು ಸುಮಾರು ಕಳೆದ ಒಂದೂವರೆ ದಶಕದಿಂದ ಹಣ್ಣಿನ ಬೆಳೆ ಕೃಷಿ ಒಳಗೆ ತೊಡಕೊಂಡಿದ್ದೀರಿ, ವಿಶೇಷವಾಗಿ ದ್ರಾಕ್ಷಿ ಬೆಳೆಯನ್ನು ತಾವು ಬೆಳೀತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. 10 ಎಕರೆ ಜಮೀನ್ದೊಳಗೆ ದ್ರಾಕ್ಷಿ ಮಾಡ್ತಾ ಇದ್ದೀರಿ. ಇತ್ತೀಚಿನ ದಿವಸದೊಳಗೆ ಹೊಸ ತಳಿಯನ್ನು ಕೂಡ ತಾವು ಇಂಟ್ರೊಡ್ಯೂಸ್ ಮಾಡಿ ಈ ಭಾಗಕ್ಕೆ ಒಂದು ಕೊಡುಗೆ ಅನ್ನುವಂಥದ್ದನ್ನು ಕೂಡ ತಾವು ಕೊಟ್ಟಿದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದೀರಿ. ನಮ್ಮ ಎಲ್ಲ ರೈತರಿಗೆ ಈ ಹೊಸ ತಳಿಗಳು ಏನದಾವ, ದ್ರಾಕ್ಷಿ ಒಳಗೆ ತಾವು ಕಂಡುಕೊಂಡಂಥ ಹೊಸ ಹೊಸ ಪ್ರಯೋಗಗಳು ಏನದಾವ, ಇಳುವರಿ ಹೆಚ್ಚು ಮಾಡುವಂಥದ್ದಿರ್ಬೋದು, ಅದರ ಗುಣಮಟ್ಟ ಹೆಚ್ಚು ಮಾಡುವಂಥದ್ದಿರ್ಬೋದು, ಅಥವಾ ಮಾರ್ಕೆಟಿಂಗ್ ಮಾಡುವಂಥದ್ದಿರ್ಬೋದು, ಯಾವ ರೀತಿ ತಾವು ಕಳೆದ 15 ವರ್ಷಗಳಿಂದ ದ್ರಾಕ್ಷಿ ಬೆಳೆಯೊಳಗೆ ವಿಶೇಷವಾದದನ್ನ ಸಾಧಿಸಿರಿ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ತೀರಿ. ಎಲ್ಲ ನಮ್ಮ ರೇಡಿಯೋ ಮುಖಾಂತರ ಏನು ಎಲ್ಲ ಕೇಳುಗರಿಗೆ, ವಿಶೇಷವಾಗಿ ನಮ್ಮ ಭಾಗದಲ್ಲಿರುವಂತಹ ಕರ್ನಾಟಕ ರಾಜ್ಯದಲ್ಲಿರುವಂತಹ ರೈತರಿಗೆ ಈ ದಿನದ ಶುಭಾಶಯಗಳನ್ನ ಸಲ್ಲಿಸುತ್ತ, ಇವತ್ತು ನಾವು ಅಫಜಲ್ಪುರ್ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ದ್ರಾಕ್ಷಿ ಹೆಚ್ಚಾಗಿ ಹೆಚ್ಚಿನ ರೈತರು ಬೆಳೆಯೋದಿಲ್ಲ. ಅದರಲ್ಲಿಯೂ ಕೂಡ ನಾವು ಇವತ್ತು ಅಫಜಲ್ಪುರ್ ತಾಲೂಕಿನಲ್ಲಿ ಸುಮಾರು 200 ರೈತರು ಇವತ್ತು ದ್ರಾಕ್ಷಿಯನ್ನು ಬೆಳೀತಾ ಇದ್ದೀವಿ. ವಿಶೇಷವಾಗಿ ಅಂದರೆ ನಾವು ಈಗ 15 ವರ್ಷದಿಂದ ದ್ರಾಕ್ಷಿಯನ್ನು ಬೆಳೀತಾ ಬಂದಿದ್ದೇವೆ. ಇದರಲ್ಲಿ ನಾವು ಬೇರೆ ಕ್ರಾಪ್ ಅಥವಾ ಬೇರೆ ಬೆಳೆಗೆ ಹೋಲಿಸಿ ನೋಡಿದಾಗ ಇದು ಒಂದು ಬಹುವಾರ್ಷಿಕ ಬೆಳೆ. ದ್ರಾಕ್ಷಿ ಅಂದರೆ ಒಂದ್ಸಲ ನಾವು ದ್ರಾಕ್ಷಿ ಹಚ್ಚಿದೀವಿ ಅಂದ್ರೆ ಸುಮಾರು 18-20 ವರ್ಷದವರೆಗೂ ಕೂಡ ನಾವು ಅದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡು ಹೋದರೆ ನಮಗೆ ಅದು ದ್ರಾಕ್ಷಿ ಬೆಳೆ ಬರ್ತದೆ. ಅದರ ಜೊತೆಗೆ ಈಗ ಬಹಳಷ್ಟು ಜನ ನಮ್ಮ ರೈತರು, ಕೆಲವು ಕಡೆ ಈಗ ನೋಡಿ ನೀವು ಕೆಲವು ರೈತರು ಏನ್ ಹೇಳ್ತಾರೆ, ದ್ರಾಕ್ಷಿ ಅಂದ್ರೆ ಹಚ್ಚೋ ರೈತನಿಗೆ ಹುಳಿ ಅಂದಂಗ, ಅಂದ್ರೆ ಬಹಳಷ್ಟು ಜನ ಕೈ ಸುಟ್ಕೊಂಡಿವೆ ಅಂತ ಮಾತಾಡ್ತಾರೆ, ಬಹಳಷ್ಟು ಜನ ನಮ್ಗೆ ಲಾಸ್ ಆಗ್ಯದಂತ ಮಾತಾಡ್ತಾರೆ. ಆದ್ರೆ ಅಲ್ಲಿ ನಮ್ಮ ಅನುಭವದ ಕೊರತೆಯಿಂದ ನಾವು ಲಾಸ್ ಮಾಡ್ತೀವಿ. ನಮಗೆ ಸರಿಯಾದ ಮಾಹಿತಿ ಸಿಗದೇ ಇದ್ದಂತ ಸಂದರ್ಭದಲ್ಲಿ ನಾವು ಲಾಸ್ ಆಗ್ತೀವಿ. ಅದಕ್ಕೆ ನಾವು ನೋಡ್ರಿ, ದ್ರಾಕ್ಷಿ ಮಾತ್ರ ಎಲ್ಲಾ ಬೆಳೆ ಹೋಗಿಸಿ ನೋಡಿದಾಗ ಅತಿ ಹೆಚ್ಚಿನ ಲಾಭ ಎಲ್ಲಾದ್ರೂ ಸಿಗ್ತದೆ ಅಂದ್ರೆ ಅದು ದ್ರಾಕ್ಷಿ ಒಳಗೆ ಸಿಗ್ತದೆ. ಯಾಕೆಂದ್ರೆ ಇವತ್ತು ನಾವು ಕಬ್ಬು ಕೂಡ ಹಸ್ತೀವಿ, ನಮ್ಮ ತೋಟದಲ್ಲಿ ಬನಾನ ಇದೆ, ಬಾಳೆ ಹಸ್ತೀವಿ, ಬೇರೆ ಬೇರೆ ಕ್ರಾಪ್ ಕೂಡ ನಾವು ಹಸ್ತೀವಿ. ಒಂದು ವರ್ಷ ಆದ ನಂತರ ತೆಗಿಬೇಕು, ಮತ್ತೆ ತೆಗೆದು ಮತ್ತೊಂದ್ಸಲ ನಾಟಿ ಮಾಡಬೇಕು, ಮತ್ತೆ ಹಚ್ಚಬೇಕು. ಈ ದ್ರಾಕ್ಷಿಯಲ್ಲಿ ಇದು ಯಾವುದು ಬರಲ್ಲ. ಒಂದ್ಸಲ ನಾವು ಹಚ್ಚಿದೀವಿ ಅಂದ್ರೆ ಇದು ಲಾಂಗ್ ಟರ್ಮ್, ಸುಮಾರು 18 ವರ್ಷದನ ಮತ್ತೊಂದ್ಸಲ ತೆಗೆದು ಕಿತ್ತದು ಹಚ್ಚೋದು ಏನೂ ಇರಲ್ಲ. ಹೀಗಾಗಿ ಪ್ರತಿ ವರ್ಷ, ಒಂದ್ ವರ್ಷ ಕಡಿಮೆ ಆದಾಯ ಬರಬಹುದು, ಒಂದ್ ವರ್ಷ ಜಾಸ್ತಿ ಬರಬಹುದು, ಒಂದ್ ವರ್ಷ ನಮ್ಮ ಹಾಕಿದಂತ ಲಾಗೋಡಿ ಖರ್ಚಕ್ಕೂ ಕೂಡ ಸಮಾನ ಆಗಬಹುದು. ಆದ್ರೆ ನಮ್ಮ ಅನುಭವದ ಪ್ರಕಾರ ನಾವು ದ್ರಾಕ್ಷಿ ಮಾಡಿದ ಮೇಲೆ ನಾವು ಅನೇಕ ಇವತ್ತು ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಜನ, ಇವತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಎಲ್ಲಿ ಬೆಳೀತಾರೆ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಬೆಳೀತಾರೆ. ಅಲ್ಲಿ ಕೂಡ ಸಾಕಷ್ಟು ಜನ ಹೊಸ ಪ್ರಯೋಗ, ಇವತ್ತು ದ್ರಾಕ್ಷಿಯಲ್ಲಿ ಅತಿ ಹೆಚ್ಚಿನ ಇಳುವರಿ ತಗೊಂಡಿರ್ಬೋದು, ಮತ್ತೆ ಅದಕ್ಕೆ ಬರುವಂತ ರೋಗ ನಿರೋಧಕಗಳು ಹೇಗೆ, ಒಬ್ಬರಿಗಿಂತ ಒಬ್ಬರಿಗೆ ಮಾಹಿತಿ ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ನಾವು ಕೂಡ ಪ್ರತಿಯೊಂದು ಜಿಲ್ಲೆ, ಇವತ್ತು ಸೋಲಾಪುರ್ ಇರ್ಬೋದು, ಸಾಂಗ್ಲಿ ಅಂತ ಒಂದಿದೆ, ಮತ್ತೆ ನಾಸಿಕ್, ಇವತ್ತು ಇಂಡಿಯಾದಾಗ ಫೇಮಸ್ ಅಂತ ಹೇಳಿ ನಾಸಿಕ್, ಅಲ್ಲಿ ಬಹಳಷ್ಟು ಅತ್ಯುತ್ತಮವಾದ ರೈತರು ಅಂದ್ರೆ ಅದರಲ್ಲಿ ಇವತ್ತು 100,000 ಅವರು ಕೆಲಸ ಪ್ರಾರಂಭ ಮಾಡಿ ಇವತ್ತು 100,000 crore ಲಾಭವನ್ನು ಪಡೆದಂತ ರೈತರು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸಿಗ್ತಾರೆ, ಅದು ದ್ರಾಕ್ಷಿಯಲ್ಲಿ. ಹೀಗಾಗಿ ನಾವು ಆ ದ್ರಾಕ್ಷಿಯಗೆ ನಾವು ಪ್ರತಿ ಸಂದರ್ಭದಲ್ಲಿ, ಇವತ್ತು ನೋಡಿ ನಾವು ಕಬ್ಬಸ್ತೇವೆ, ಒಂದ್ಸಲ ತೊಗರಿ ಬಿತ್ತೀವಿ, ಜೋಳ ಬಿತ್ತೀವಿ, ಜೋಳ ಬಿತ್ತದಾದ್ಮೇಲೆ ಮನೆಗೆ ಬಂದ್ಬಿಡ್ತೇವೆ, ಮತ್ತೆ ನೆಕ್ಸ್ಟ್ ಯಾವಾಗ ಹೋಗ್ತೇವಪ್ಪ ಅಂದ್ರೆ ಕಸ ಬಂದದೇನ ನೋಡ್ಲಿಕ್ಕೆ ಹೋಗ್ತೀವಿ, ಆಮೇಲೆ ಮತ್ತೊಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತ ಮಳೆಗೆ ಬಂದು ಬಿದ್ದದೇನು ಮಾಡೋದೇನು ಇಷ್ಟೇ. ಅಂದ್ರೆ ನಾವು ರೈತರು ಹೆಂಗಾಗಿದ್ದೇವಪ್ಪ ಅಂದ್ರೆ ಇವತ್ತು ಅದ್ರದ ಬಳಿ ಹೆಚ್ಚಿನ ಸಮಯ ಕೊಡಲ್ಲ. ಯಾವುದೇ ಬೆಳೆ ಇರ್ಬೋದು, ನಾವು ಎಷ್ಟು ಹೆಚ್ಚು ಸಮಯ ಆ ಬೆಳೆಗೆ ಕೊಡ್ತೀವಿ ಆವಾಗ ಆ ಬೆಳೆಯಿಂದ ನಮ್ಗೆ ಅದರದ್ದು ಎಲ್ಲಾ ಮಾಹಿತಿ ಸಿಗ್ತದೆ. ಇವತ್ತು ಪ್ರತಿಯೊಬ್ಬ ರೈತರು ಪ್ರತಿದಿನ ನೀವು ಆ ಬೆಳೆ ತೋಟಕ್ಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾವು ಏನಾದರೂ ಆ ಬೆಳೆಯಲ್ಲಿ ತಿರುಗಾಡಿದ್ರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆ ಬೆಳೆ ನಮ್ಮ ಜೊತೆ ಮಾತಾಡ್ತದೆ, ನಮ್ಮ ಜೊತೆ ಅದರದ ಕಷ್ಟ ಸುಖ ಹಂಚ್ಕೋತದೆ ಅಂತ ಅದನ್ನ ನಾವು ಕಾಣ್ಕೊಳ್ತೀವಿ. ಹಾಗೇನೆ ದ್ರಾಕ್ಷಿಯಪ್ಪ ಅಂದ್ರೆ ಪ್ರತಿ ದಿನ ಕೂಡ ನಾವು ಆ ಬೆಳೆಗೆ ವಿಸಿಟ್ ಕೊಡಬೇಕು, ಮತ್ತೆ ಯಾವತ್ತು ಏನ್ ಕೆಲಸ ಮಾಡ್ಬೇಕಾಗ ಆ ಕೆಲಸ ಮಾಡಿಸ್ಬೇಕು. ಆಮೇಲೆ ಈ ದ್ರಾಕ್ಷಿ ಹಚ್ಚದಾಗ ಬಹಳಷ್ಟು ಜನ ರೈತರು ಕೈ ಯಾಕೆ ಸುಟ್ಕೊಂಡ್ರು ಅನ್ನಕ್ಕೆ ಮೇನ್ ನಾನು ಕಂಡುಕೊಂಡಂತೆ. ಇವತ್ತು ನಾನು ಅಫಜಲ್ಪುರ್ ತಾಲೂಕಿನ ದ್ರಾಕ್ಷಿ ಬೆಳೆಗಾರ ರೈತ ಸಂಘದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತ ಈ ದ್ರಾಕ್ಷಿಯಲ್ಲಿ ಒಂದು ಗಿಡಕ್ಕೆ 120 ಗೊಂಚಲುಗಳು ಬರ್ತಾವೆ. ಇವತ್ತು 80 ಗೊಂಚಲು ಬರ್ತವೆ, ಮತ್ತೆ 90 ಹೈಯೆಸ್ಟ್ 120 ಗೊಂಚಲು ಬರ್ತವೆ. ಸ್ಟಾರ್ಟಿಂಗ್ ನಾಗ ಎಲ್ಲಾ ಗೊಂಚಲು ಒಂದೇ ಲೆವೆಲ್ ಬರ್ತಾವ. ನಮ್ಮ ರೈತರು ಏನ್ ಮಾಡ್ತಾರೆ, ಎಲ್ಲಾ ಗೊಂಚಲು ಒಂದೇ ನಮ್ಮನ್ನು ಬರೋದ್ರಿಂದ ಎಲ್ಲಾನು ಹಂಗೆ ಕಾಯ್ದಿರಿಸ್ತಾರೆ. ಆದ್ರೆ ನಿಜವಾಗಿ ಏನಾಗ್ತದೆ ಅಲ್ಲಿಂದ ನಮ್ಮ ಗಿಡಕ್ಕೆ ಇವತ್ತು ಅದು ಎಷ್ಟು ತೂಕ ಹೊರಬೇಕು, ಎಷ್ಟು ಆಹಾರವನ್ನ ಮೇಲೆ ಅದಕ್ಕೆ ಮುಟ್ಟಿಸ್ಬೇಕು, ಅಲ್ಲಿ ಅಷ್ಟು ಆಹಾರ ಮುಟ್ಟಿಸೋಕ್ಕಾಗಲ್ಲ. ನಮ್ಮ ರೈತರು ಇವತ್ತು ಅದನ್ನ ಕಟ್ ಮಾಡಬೇಕು. ಇವತ್ತು 120 ಬಂದ್ರೆ ಅದರಲ್ಲಿರುವಂತ ಗೊಂಚಲಗಳನ್ನ ಸೆಪ್ಟೆಂಬರ್ ನಲ್ಲಿ ಚಾಟ್ನಿ ಮಾಡ್ತೀವಿ. ಚಾಟ್ನಿ ಆದ ನಂತರ ಒಂದು ಹೂವು ಬರುತ್ತೆ, ದ್ರಾಕ್ಷಿ ಗೊನೆ ಹೊರಗೆ ಬರುತ್ತದೆ. ಆ ಸಂದರ್ಭದಲ್ಲಿ ನಾವು ಕೌಂಟ್ ಮಾಡಿ ನೋಡಿದ್ರೆ ಗೊತ್ತೇ ಆಗ್ತದೆ 120, 70, 60 ಅಂತ ಗೊತ್ತಾಗ್ತದೆ. ಯಾವ ರೈತರು 40 ಗೊಂಚಲಿಟ್ಟು ಅದನ್ನೆಲ್ಲ ತೆಗೆದಾರ ಅವರೆಲ್ಲರೂ ಲಾಭದಲ್ಲಿದ್ದಾರೆ. ಅಂದ್ರೆ ಒಳ್ಳೆ ಗುಣಮಟ್ಟದ ದ್ರಾಕ್ಷಿ ಅಲ್ಲಿ ತಯಾರಾಗುತ್ತೆ, ಅಲ್ಲಿ ತಯಾರಾಗುತ್ತೆ, ಯಾಕಂದ್ರೆ ಆಹಾರ ಪೋಷಣೆ ಅದರಿಂದ ಆಗ್ತದೆ. ಯಾರು ನಮ್ಮಲ್ಲಿ 60, 70 ಅಂದ್ರೆ ಹೆಂಗಾಗ್ತದೆ, ನಾನು ಕೂಡ ದ್ರಾಕ್ಷಿ ಬೇಕಾದ್ರೆ ಸ್ಟಾರ್ಟಿಂಗ್ ನಲ್ಲಿ ಒಂದು 2 ಆದ್ಮೇಲೆ ಚಲೋ ಸೈಜ್ ಬಂದಾಗ, ಇಷ್ಟು ಸೈಜ್ ಬಂದಾಗ ಎಲ್ಲಾ ಸೇಮ್ ಇದಾವಲ್ಲ ತೆಗಿಬಾರ್ದು ಅಂತ ಬಿಟ್ಟಾಗ ನಾನು ಕೈ ಸುಟ್ಕೊಂಡೆ. ಅದರ ಅನುಭವವನ್ನ ನೀವು ಮುಂದಿನ ದಿನಗಳಲ್ಲಿ ಸರಿ ತೆಗೆಸ್ಕೊಂಡಿವಿ. ಹೀಗಾಗಿ 1 ಅಲ್ಲದೇ 2 ಕೂಡ ಅದೇ ರೀತಿ ನಾವು ಕೈ ಸುಟ್ಕೊಂಡಾಗ ಇಲ್ಲಿ ಯಾರು ದ್ರಾಕ್ಷಿಯಲ್ಲಿ ಬಹಳ ಉತ್ತಮವಾದಂತ ಲಾಭ ಪಡಿತಾ ಇದ್ದಾರ ಆ ರೈತರು ತೋಟಕ್ಕೆ ಹೋಗಿ ಭೇಟಿ ಕೊಟ್ಟು ಆ ರೈತರ ಜೊತೆ ನಾವು ಸಂಪರ್ಕ ಮಾಡಿದಾಗ, ಇವತ್ತು ಸಾಗ್ಲಿ ಅಂತ ಅಲ್ಲಿ ನಮ್ಮ ದ್ರಾಕ್ಷಿ ಬೆಳೆಯೋದು ಈ ಮನೋಕ ಅಂತ ಮಾಡ್ತೀವಿ ರೀ ಕಿಸ್ಮಿಸ್, ಇದ್ರದ್ದು ಮಾರ್ಕೆಟ್ ಹೆಚ್ಚಾಗಿ ಸಾಂಗ್ಲಿ, ಕೊಲ್ಲಾಪುರ, ಮಿರಾಜ್ ಆ ಭಾಗದಲ್ಲಿ ಇವತ್ತು ನಾಸಿಕ್ ನಲ್ಲಿ ಇದೆ. ಅಲ್ಲಿ ಹೋದಾಗ ಒಬ್ಬ ರೈತರದು ನಮ್ಮ ದ್ರಾಕ್ಷಿ ಮನೋಕಗಿಂತ 1 150 ರೂಪಾಯಿ ವ್ಯತ್ಯಾಸ. ಅವಾಗ ನಾವು ಅವ್ರು ಯಾರು ರೈತರು ಇವರು ಏನು ಅಂತ ಅವ್ರನ್ನ ಹುಡುಕಾಡ್ಕೊಂಡು ಹೋಗಿ ಅವ್ರು ಎಲ್ಲಿ ಬರ್ತದೆ ಅವ್ರ ತೋಟ ಎಲ್ಲಿ ಅಂತ ತಿರುಗಾಡಿ ನೋಡಿದಾಗ ಅವ್ರ ತೋಟಕ್ಕೆ ಹೋಗಿದ್ದೆ. ಅವ್ರು ನಿಜವಾಗಿ ಏನ್ ಮಾಡ್ತಾ ಇದ್ರು ಎಲ್ಲ ಕಟ್ ಮಾಡಿ ಎಷ್ಟು ಬೇಕು ಅಷ್ಟೇ ಇಡ್ತಾ ಇದ್ರು ಒಂದು ಗಿಡಕ್ಕೆ. ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಸಕ್ಕರೆ ಅಂಶ ಇರಬಹುದು, ಗಟ್ಟಿ ಅಂಶ ಇರಬಹುದು, ಎಲ್ಲವನ್ನ ನಾವು ಕೈಯಲ್ಲಿ ಹಿಡಿದ್ರೆ ಅದ್ರ ವ್ಯತ್ಯಾಸ ಗೊತ್ತಾಗುತ್ತೆ ನಮ್ಮ ದ್ರಾಕ್ಷಿ ಹೆಂಗಿದೆ ಮತ್ತೆ ಇನ್ನೊಂದು ಹೆಂಗಿದೆ ಅಷ್ಟೇ. ಇವತ್ತು ಹಸಿ ಕಟಾವ್ ಅಂದ್ರೆ ನಾವು ಮಾರ್ಕೆಟ್ ನಲ್ಲಿ ಹಸಿ ದ್ರಾಕ್ಷಿಯನ್ನ ಮಾರಾಟ ಮಾಡ್ತೀವಿ. ಅದರಲ್ಲಿ ಯಾರು ಗೊಂಚಲವನ್ನ ಗಿಡಕ್ಕೆ ಕಡಿಮೆ ಇರ್ತವೆ ಅದು ಒಂದು ಒಳ್ಳೆ ಕ್ವಾಲಿಟಿ ಆಗಿರ್ತದೆ, ಸೂಪರ್. ಇವತ್ತು ಅದು ನೋಡಿದಾಗ ಅತಿ ಗಟ್ಟಿಯಾಗಿರ್ತದೆ ಮತ್ತು ಪಾಯಿಂಟ್ ಕೂಡ ಬಂದಿರ್ತದೆ. ಅದ್ರ ಜೊತೆಗೆ ಕೈಯಲ್ಲಿ ಆ ಗೊಂಚಲು ಹಿಡಿದ್ರ ಒಂದು ಗೊಂಚಲು ನಮ್ಮಲ್ಲಿ ಏನು ಹೆಚ್ಚಿಗೆ ರೈತರು ಬಿಟ್ಟಿರ್ತಾರ ಆ ಹೆಚ್ಚು ಬಿಟ್ಟಂತ ದ್ರಾಕ್ಷಿ ಗೊಂಚಲು ಹಿಡಿದು ನೋಡಿದ್ರೆ ಭಾರಿ ವ್ಯತ್ಯಾಸ ಆಗ್ತದೆ. 2 ಗೊಂಚಲು ಹಿಡಿದಾಗ ಇದು ಒಂದು ದ್ರಾಕ್ಷಿ ಗೊಂಚಲು ಸರಿ ಆಗ್ತದೆ, ಮತ್ತೆ ಆ ದ್ರಾಕ್ಷಿ ಗೊಂಚಲು ಕೈಯಿಂದ ಕೆಳಗೆ ಬಿಟ್ಟರು ಕೂಡ ಅದರಲ್ಲಿ 4-5 ಮಣಿ ಬಿಟ್ಟರೆ ಬೇರೆ ದ್ರಾಕ್ಷಿ ಉದುರಲ್ಲ, 4-5 ಕಾಳು ಅಷ್ಟೇ ಕೆಳಗೆ ಬೀಳ್ತಾವ. ಭಾಳಷ್ಟು ಇದರಲ್ಲಿ ವ್ಯತ್ಯಾಸ ಇದೆ. ನಮ್ಮ ಭಾಗದಲ್ಲಿ ಎಲ್ಲಿ ಜಾಸ್ತಿ ದ್ರಾಕ್ಷಿ ಬೆಳೆಗಾರಿದ್ರೆ ಅವ್ರಿಗೆ ಅನುಭವ ಇದೆ, ಅವ್ರು ಮಾಡ್ತಾರೆ. ಇಲ್ಲಿ ನಮಗೆ ಈ ಒಂದು ಅನುಭವದಿಂದ ಕೆಲವು ರೈತರು ಬಹಳ ಕಷ್ಟಪಟ್ಟು ಕೆಲವು ಮಂದಿ ಹಿಂಸರ್ದಾರೆ. ಆದ್ರೆ ನಮ್ಮ ರೈತರು ಇದನ್ನೆಲ್ಲ ಅರ್ಥಕೊಂಡು ಈ ದ್ರಾಕ್ಷಿಯನ್ನ ಉತ್ತಮವಾಗಿ ಬೆಳೆದ್ರೆ ನಿಜವಾಗ್ಲೂ ಒಳ್ಳೆಯ ಲಾಭ ಬರಬಹುದು. ನನಗೆ ಕಳೆದ ಒಂದು 3-4 ವರ್ಷ ಹಿಂದೆ 1 30 ದ್ರಾಕ್ಷಿ ತೆಗೆದಿದ್ದೆ ಟಿವಿಯಲ್ಲಿ, News 18 ನಲ್ಲಿ ಅನ್ನದಾತ ಅನ್ನುವಂಥ ಒಂದು ಕಾರ್ಯಕ್ರಮ ಅದರಲ್ಲಿ ಕೂಡ ಪ್ರಸಾರವಾಗಿತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪರವರು ಮುಖ್ಯಮಂತ್ರಿ ಇದ್ದಾಗ ನನಗೆ ಅವಾರ್ಡ್ ಕೂಡ ಕೊಟ್ಟಿದ್ರು. ಇವತ್ತು ಅಷ್ಟೊಂದು ನಾನು ಟನ್ನೆಸ್ ತೆಗೆದಾಗ ಹೆಚ್ಚಿನ ಲಾಭ ಆಗಿತ್ತು. ಬೇರೆ ಯಾವ ಬೆಳೆ ಹೋಲಿಸಿದ್ರು ಕೂಡ ಅಷ್ಟೊಂದು ಲಾಭ ಆಗಿಲ್ಲ ಅಂತ ಆಗಿಲ್ಲ. ಈಗ ಒಂದು 15 ವರ್ಷದ ಹಿಂದೆ ತಾವು ದ್ರಾಕ್ಷಿ ಬೆಳಿಬೇಕು ಅನ್ನುವಂಥ ಮನಸ್ಸು ಮಾಡಿದ್ರಿ, ದ್ರಾಕ್ಷಿ ಬೇಸಾಯ ಶುರು ಮಾಡಿದ್ರಿ. ಆ ಸಮಯದೊಳಗೆ ನಿಮ್ದು ಯಾವುದೇ ಅನುಭವ ಇರಲಿಲ್ಲ ನಿಮಗೆ ದ್ರಾಕ್ಷಿ ಬೆಳಿಬೇಕು ಅನ್ನುವಂಥ ಒಂದು ಆಸಕ್ತಿ ಒಂದು ಬಿಟ್ರೆ ಯಾವುದೇ ಅನುಭವ, ತಾಂತ್ರಿಕ ಒಂದು ಮಾಹಿತಿ ಇದನ್ನೆಲ್ಲ ಹೆಂಗ್ ಮಾಡಿದ್ರಿ? ಮತ್ತೆ ನಾವು ಈ ದ್ರಾಕ್ಷಿ ಬೆಳೆಕ್ಕಿಂತ ಮುಂಚೆ ನಾನೊಬ್ಬ ಹಣ್ಣು ಮಾರಾಟ ಮಾಡುವಂತ ವ್ಯಾಪಾರಸ್ಥ. ನಮ್ಮ ತಂದೆ ಕಾಲದಿಂದಲೂ ಬಾಳೆಹಣ್ಣು ಮಾರಾಟ ಮಾಡ್ತಾ ಇದ್ರು. ಮುಂದೆ ನಾನು ಕೂಡ ಆ ಹಣ್ಣನ್ನು ಮಾರಾಟ ಮಾಡೋದ್ರ ಜೊತೆಗೆ ಇವತ್ತು ನಾನು ದ್ರಾಕ್ಷಿಯನ್ನು ಖರೀದಿ ಮಾಡಬೇಕಾದ್ರೆ ಎಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ದ್ರಾಕ್ಷಿ ತಗೋತಾ ಇದ್ದೆ. ಅವರು 1 ಎಷ್ಟು ಹಣ ಮಾಡ್ತಾ ಇದ್ದಾರೆ. ಈಗ ನಾವು ಒಂದು ಒಬ್ಬ ರೈತನ ಹತ್ರ ಖರೀದಿ ಮಾಡಿದಾಗ ಅಲ್ಲಿ ಅಂದಾಜು ನೋಡಿದಾಗ ಅವರು 1 ಇವತ್ತು ಸುಮಾರು 2-3 ಆದಾಯನೇ ತಗೋತಾ ಇದ್ದಾರೆ. ಖರ್ಚು ವೆಚ್ಚ ತೆಗೆದು ಆದಾಯನೇ ಜಾಸ್ತಿ ತೊಗೊಳ್ಗತ್ತಾರ. ಹಾಗಿದ್ದಾಗ ನಾವು ಕೂಡ ಮಾಡಬೇಕಲ್ಲ ಅನ್ನುವಂಥ ಒಂದು ಆಶೆ ಅಲ್ಲಿ ಪ್ರಾರಂಭ ಆಯಿತು. ಅದನ್ನೇ ಕ್ರಮೇಣ ಹಂತಂತವಾಗಿ ಮುಂದಿಟ್ಕೊಂಡು ನಾವು ನಮ್ಮ ತೋಟದಲ್ಲಿ ಮಾಡಿದ್ವಿ. ಅವಾಗ ನಮಗೆ ಯಾವುದೇ ರೀತಿ ಅನುಭವ ಇರಲಿಲ್ಲ. ಆ ಸಂದರ್ಭದಲ್ಲಿ ಏನು ನಾವು ದ್ರಾಕ್ಷಿ ಖರೀದಿ ಮಾಡಕ್ಕೆ ಹೋಗ್ತಾ ಇದ್ವಿ, ಆ ರೈತರ ಒಂದು ಸಹಾಯದಿಂದ ಅವರ ಒಂದು ಅನುಭವದಿಂದ ಇವತ್ತು ನಮ್ಮ ತೋಟದಲ್ಲಿ ದ್ರಾಕ್ಷಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ ಇವತ್ತು ಆದಷ್ಟು ನಾವು ಸಾವಯವ ಕಡೆಗೆ ಇವತ್ತು ಅತಿ ಕೆಮಿಕಲ್ ಮತ್ತು ಇವತ್ತೇನಿದೆ ಅದನ್ನೆಲ್ಲ ಕಡಿಮೆ ಮಾಡುವ ಸಲುವಾಗಿ ಇವತ್ತು ಸಾವಯವ ಇವತ್ತು ಏನು ನಮ್ಮ ರಾಜು ತೆಗ್ಗೆಯವರು ಕಾರ್ಯಕ್ರಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರ ಕೆಲವು ವಿಚಾರಗಳನ್ನು ನಾವು ಅವಾಗವಾಗ ತಿಳ್ಕೊಂಡು ಮಾಡಿಕೊಂಡಾಗ ನಾವು ಕೂಡ ಅದನ್ನು ಬದಲಾವಣೆ ಮಾಡೋ ಸಲುವಾಗಿ ಇವತ್ತು ನಮ್ಮ ತೋಟದಲ್ಲಿ ಒಂದು ಹಸುಗಳನ್ನ ಸಾಗಾಣಿಕೆ ಮಾಡಿವಿ. ಮುಂಚೆ ನಮ್ಮ ಹತ್ರ ಹಸು ಇರಲಿಲ್ಲ. ಆ ಹಸುಗಳನ್ನ ಸಾಗಾಣಿಕೆ ಮಾಡಿ ಆ ಮೂತ್ರವನ್ನ ಒಂದ್ ಕಡೆ ಜಮಾ ಮಾಡಿ ಇವತ್ತು ಅದರಿಂದ ಜೀವಾಮೃತ ಮಾಡೋದ್ರ ಜೊತೆಗೆ ಅದು ನಮ್ಮ ದ್ರಾಕ್ಷಿಗೆ ಕೊಡ್ತಾ ಇದ್ದೇವೆ. ಆಮೇಲೆ ನಮ್ಮ ರೈತರು ಏನು ಕಬ್ಬು ಬೆಳೀತಾರೆ, ಕಬ್ಬು ಬೆಳೆದಾಗ ಅದೇನು ರೌದಿ ಬರ್ತದೆ ನೋಡಿ ಮೇಲೆ ವೇಸ್ಟೇಜ್, ಆ ರೌದಿ ಎಲ್ಲ ಕಟ್ ಮಾಡಿ ಅಲ್ಲೇ ಬಿಟ್ಟು ಸುಟ್ಟು ಬಿಡ್ತಾರೆ. ಆದ್ರೆ ಅದನ್ನ ನಾವು ಜಮಾ ಮಾಡಿ ಆ ರವದಿಯನ್ನ ದ್ರಾಕ್ಷಿ ಕೆಳಗಡೆ ತಂದು ಆ ಬೋದಿನ ಮೇಲೆ ಹಾಕಿ ಈ ರೀತಿಯಾದಂತ ಬದಲಾವಣೆ ಇವತ್ತು ಪ್ರತಿ ಒಂದು ಎಕರೆ ಇರ್ಬೋದು 4 ಎಕರೆ ಪೂರ್ಣ ಪ್ರತಿಯೊಂದು ಸಲ ಅದನ್ನ ನಾವು ಅಲ್ಲಿ ತಂದು ಹಾಕ್ತೀವಿ. ಅದರಿಂದ ಏನಾಗ್ತದೆ, ಭೂಮಿ ತೇವಾಂಶ ಮತ್ತೆ ಎರೆಹುಳಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಅದರಿಂದ ನಮಗೆ ಸಪೋರ್ಟ್ ಸಿಕ್ತು. ಜಮದಾರ್ ಅವರೇ, ಈಗ ತಾವು ಹೇಳಿದ್ರಿ ಈಗೇನು ದ್ರಾಕ್ಷಿಯನ್ನ ನೀವು ಸಾವಯವ ಪದ್ಧತಿ ಒಳಗ ಮಾಡೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀರಿ ತಾವು ಅಂತ ಹೇಳಿ. ದ್ರಾಕ್ಷಿಯನ್ನ ನೋಡಿದ್ರ ಬಹಳ ಕಾಳಜಿ ಬೇಡುವಂತ ಒಂದು ಬೆಳೆ, ರೈತರ ಅನುಭವಗಳನ್ನ ಕೇಳಿದ್ರ ಹೆಜ್ಜೆ ಹೆಜ್ಜೆಗೂ ಅದನ್ನ ಕಣ್ಣ ಕಣ್ಣಿಟ್ಟು ನೋಡಬೇಕಾಗ್ತದ. ವಾತಾವರಣ ಇರ್ಬೋದು, ರೋಗಗಳಿರ್ಬೋದು, ಕೀಟಗಳಿರ್ಬೋದು, ಎಲ್ಲಾ ಒಂದು ಸವಾಲು ಅನ್ನುವಂತ ಒಂದು ನಿಟ್ಟಿನೊಳಗ ನಮ್ಮ ರೈತರಿಗೆ ಕಾಡ್ತಾ ಇರುವಂತಹ ಸಂದರ್ಭ ಇದು. ಅದರೊಳಗೆ ವಿಶೇಷವಾಗಿ ವಾತಾವರಣದ ಏನು ಏರುಪೇರುಗಳು ಏನಾಗ್ತಾ ಇದ್ದಾವ, ಮೋಡ ಬರಬಹುದು, ಮಳೆ ಆಗ್ಬಹುದು, ಬಿಸಿಲಿರ್ಬಹುದು, ಚಳಿ ಇರ್ಬೋದು, ಹೆಚ್ಚಿನ ಉಷ್ಣತೆ ಇರ್ಬೋದು, ಇವೆಲ್ಲ ಏನು ವಾತಾವರಣದ ಅಂಶಗಳದಾವ, ಅವು ಕೂಡ ಪ್ರಭಾವ ಬೀರುವಂಥವು. ಇಂಥ ಒಂದು ಸನ್ನಿವೇಶದೊಳಗೆ ನೀವು ಯಾವ ರೀತಿ ಈ ಸವಾಲುಗಳನ್ನ ಸ್ವೀಕಾರ ಮಾಡಿದ್ರಿ, ಮತ್ತು ಯಾವ ರೀತಿ ಬೆಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ಬರುವಂತ ನಿಟ್ಟಿನೊಳಗೆ, ಈಗ ಔಷಧ ಹೊಡಿಲಿಲ್ಲ ಅಂದ್ರೆ ನಮ್ಮ ಬೆಳೆ ಉಳಿಯಂಗಿಲ್ಲ ಅನ್ನುವಂಥ ಒಂದು ಸಮಯ ಇರುವಾಗ ನೀವು ಆರ್ಗ್ಯಾನಿಕ್ ಅಂದ್ರೆ ಸಾವಯವಕ್ಕೆ ಯಾವ ರೀತಿ ಸ್ಥಾನಾಂತರಗೊಂಡ್ರಿ ಅಂತ ಈಗ ನೋಡಿ. ಇವತ್ತಿನ ದಿನಮಾನದಾಗ ನಮ್ಮ ರೈತರು ಹೆಂಗಾಗ್ಯಾರಪ್ಪ, ಭಯ ಪಡ್ತಾರ ದೂರಿಂದ, ಇನ್ನೊಂದು ಕೆಲಸ ಮಾಡೋದು ಕಡಿಮೆ ಅಂತ ಸ್ಪಷ್ಟಪಟ್ಟಿದ್ದಾರೆ. ಹೇಗಾಗಿದೆ ಕಾಂಪಿಟೇಷನ್, ಈಗ ನಾನೊಬ್ಬ PC ಒಂದು ಪೊಲೀಸ್ ಆಗ್ಬೇಕಾದ್ರೆ ಕಣ್ಣ ಕಣ್ಣಿಟ್ಟು ರಾತ್ರಿ ಬರೀಬೇಕು, ಹಗಲು ಬರೀಬೇಕು, ಮತ್ತೆ CET ಪಾಸ್ ಆಗ್ಬೇಕು, ಇಷ್ಟೆಲ್ಲ ಆದಾಗ ಒಬ್ಬ ಪೊಲೀಸ್ ಆಗಲಿಕ್ಕೆ ಸಾಧ್ಯ ಇದೆ. ಇನ್ನು ತಹಸೀಲ್ದಾರ್ AC DC ಅಂತೂ ಇನ್ನೊಂದು ಕಡೆ ಬರ್ತಾರೆ. ಆದ್ರೆ ನಮ್ಮ ರೈತರು ಇವತ್ತು ಅಲ್ಲಿ ಜಾಸ್ತಿ ಕೆಲಸ ಅದ ಅಂತ ಹೇಳಿ ಅದಕ್ಕೆ ಕೈ ಬಿಡ್ತಾರೆ ಬಹಳಷ್ಟು ಜನ. ಎಷ್ಟು ನಾವು ಅದಕ್ಕೆ ಪ್ರಯತ್ನ ಪಟ್ಟು ಪ್ರತಿದಿನ ನಮ್ಮ ಒಂದು ವಿಸಿಟ್ ನಮ್ಮ ದ್ರಾಕ್ಷಿ ತೋಟಕ್ಕೆ ಹೋದ್ರೆ ನಮಗೆ ಅದರ ಕುಂದು ಕೊರತೆ ಗೊತ್ತಾಗ್ತದೆ. ಮೋಡ ಅಂತೂ ಸಹಜ ಬಂದೇ ಬರುತ್ತಾರೆ, ಮಳೆ ಬರುತ್ತೆ, ಅದಾದ ನಂತರ ಇವತ್ತು ಬೇರೆ ಬೇರೆ ಕ್ಲೈಮೇಟ್ನಾಗ ವ್ಯತ್ಯಾಸ ಆಗ್ತದೆ. ಆ ವ್ಯತ್ಯಾಸ ಆದಂತಹ ಸಂದರ್ಭದಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಕೋ ಸಲುವಾಗಿ ಇವತ್ತು ನಾವು ಜೀವಾಮೃತ ಅಂತ ಹೇಳಿದ್ವಿ. ಗೋಮೂತ್ರದ ಜೊತೆಗೇನೆ ಇನ್ನೂ ಬೇರೆ ಬೇರೆ ಮಿಶ್ರಣಗಳು ಬರ್ತವೆ. ಕೋಲ್ಡ್ ಜಾಸ್ತಿ ಆದಾಗ ಕೆಲವು ಮಿಶ್ರಣ ನಾವು ಮಾಡಿದಾಗ ಅದಕ್ಕೆ ಕಾವು ಕೊಡುವಂತ ಒಂದು ಇದು ಅನ್ನು ಅದರ ಜೊತೆಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡ್ತೀವಿ. ಹೀಟ್ ಆಗ್ತದಂತ ಅಂತ ಒಂದು ಕೆಲವು ಹೀಟ್ ಆಗುವಂತವದು. ಕೀಡಿಯೋ ಜಾಸ್ತಿ ಆದಂದ್ರೆ ಇವತ್ತು ನಾವು ಮೆಣಸಿನಕಾಯಿ ಅಥವಾ ಮೆಣಸು ಪುಡಿ ಅಂಥವೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ನಮ್ಮ ಇದ್ರ ಪ್ರಕಾರ ನಾವು ಸ್ಪ್ರೇ ಕೊಟ್ಟಾಗ ಅದು ಕಂಟ್ರೋಲ್ ಆಗಿ ಬರ್ತದೆ. ಈಗ ಯಾವಾಗ ನಾವು ಕೆಮಿಕಲ್ಗೆ ಹೋದೇವಪ್ಪ ಅಂದ್ರೆ ಸ್ವಲ್ಪ ಇಮಿಡಿಯೇಟ್ ರಿಸಲ್ಟ್ ಸಿಗ್ತದೆ ರೀ. ಇವತ್ತು ಹೊಡೆದೇವ ಅಂದ್ರೆ ಮುಂಜಾನೆ ಒಂದು ತಾಸನೇ ನಿಮ್ಗೆ ರಿಸಲ್ಟ್ ಸಿಗ್ತದೆ. ಆದ್ರೆ ಅಲ್ಲಿ ಅದ್ರ ಇನ್ನೊಂದು ಸೈಡ್ ಎಫೆಕ್ಟ್ ಆಗಿರ್ತದೆ. ಇವತ್ತು ಒಂದು ಕೆಮಿಕಲ್ ಹೊಡೆದೇವ ಅಂದ್ರೆ ಅದು ಕಂಟ್ರೋಲ್ ಮಾಡೋಕೆ ನಾವೇ ಮತ್ತೊಂದು ಹೊಡಿಬೇಕಾಗಿರ್ತದೆ ಔಷಧ. ಇದರಲ್ಲಿ ಹಾಂಗಿಲ್ಲ, ಇದು ನೀವು ಒಂದ್ಸಲ ಕೊಟ್ಟಪ್ಪ ಅಂದ್ರೆ ಇವತ್ತು ಗಿಡಕ್ಕೆ ಸೈಡ್ ಎಫೆಕ್ಟ್ ಆಗಲ್ಲ, ಅದ್ರ ಜೊತೆಗೆ ನಮ್ಮ ಜಮೀನಿಗೂ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಒಂದು ಇದರಲ್ಲಿದೆ. ಇವತ್ತು ನಾವು ಏನು ನೋಡ್ತೀವಿ, ಇಮಿಡಿಯೇಟ್ ಆಮೇಲೆ ತೂಕ ಹೆಚ್ಚಿಗೆ ಬರಬೇಕು, ಇಳುವರಿ ಹೆಚ್ಚಿಗೆ ಬರಬೇಕು, ಇಷ್ಟೆಲ್ಲ ನಾವು ನೋಡ್ತೀವಿ. ಇವತ್ತು ನೋಡ್ರಿ ಆರ್ಗ್ಯಾನಿಕ್ ಇರುವಂತಹ ಒಂದು ವಸ್ತು, ಇವತ್ತು ಫ್ರೂಟ್ಸ್ ಇರೋ ನಮ್ದೇನು ದ್ರಾಕ್ಷಿ ಇದೆ, ಇವತ್ತು ಕೆಮಿಕಲ್ ಇಂದ ತಯಾರಾದಂತಹ ದ್ರಾಕ್ಷಿ 40-50 ರೂಪಾಯಿ ಕೆಜಿ ಕೊಟ್ರೆ ಇದು 150 ರೂಪಾಯಿ ಕೆಜಿ. ತಾವು ಎಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ರಿ? ನಾವು ನೋಡಿ ಈಗ ಮಹಾರಾಷ್ಟ್ರದಿಂದ ಏನು ಕೆಲವು ಏಜೆಂಟ್ಗಳಿದ್ದಾರೆ ದ್ರಾಕ್ಷಿ ವ್ಯಾಪಾರಸ್ಥರು, ಬೇರೆ ಬೇರೆ ರಾಜ್ಯದಿಂದ ಅಲ್ಲಿ ಬರ್ತಾರೆ. ಅವ್ರು ಬಂದು ಎಲ್ಲಿ ಇಂತೆಲ್ಲ ಮಾಹಿತಿ ಕೊಡ್ತಾರೆ. ಅವ್ರ ಜೊತೆಗೆ ನಮ್ಮಲ್ಲಿ ಕೂಡ ಸ್ವತಃ ನಮ್ಮ ತೋಟಕ್ಕೆ ಈಗ ನಾವು ಒಂದ್ಸಲ ನೀವು ಒಂದು ಉತ್ತಮವಾದಂತಹ ದ್ರಾಕ್ಷಿ ನೀವು ಬೆಳೀತಾ ಇದ್ದೀರಿ ಅಂತಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ವ್ಯಾಪಾರಸ್ಥರು ಅವ್ರು ಎಲ್ಲಾ ಕಡೆ ರೌಂಡ್ ಹಾಕ್ತಿರ್ತಾರೆ. ಒಂದ್ಸಲ ಇಲ್ಲಿ ಕ್ವಾಲಿಟಿ ಇರುವಂತಹ ಹಣ್ಣು ಸಿಗ್ತದೆ ಅಂತ ಗೊತ್ತಾದ್ರೆ ಅವ್ರು ಡೈರೆಕ್ಟ್ ಬರ್ತಾರೆ. ಈಗ ನಮ್ಮ ತೋಟದಲ್ಲಿ ಕೂಡ ಇವತ್ತು ತಮಿಳ್ನಾಡು, ಆಂಧ್ರ ಅಲ್ಲಿವರೆಲ್ಲ ಬರ್ತಾರೆ, ಬಂದು ದ್ರಾಕ್ಷಿಯನ್ನ ನೋಡ್ತಾರೆ. ಅವರು ನಮ್ಮ ಜೊತೆಯಲ್ಲೇ ವ್ಯಾಪಾರ ಮಾಡ್ತಾರೆ, ನಮ್ಗೆ ಹ್ಯಾಂಗ್ ಕೆಜಿ ಕೊಡ್ತೀರಿ, ನಿಮ್ಗೆ ಎಷ್ಟು ಕೆಜಿ ಆದ್ರೆ ನಡೀತದ, ಅವ್ರು ರೇಟ್ ಹೇಳ್ತಾರೆ, ನಾವು ಒಂದು ರೇಟ್ ಹೇಳ್ತೀವಿ, ನಮ್ಗೆ ಅವ್ರಿಗೆ ಹೊಂದಾಣಿಕೆ ಆದ್ರೆ ಅವ್ರಿಗೆ ಕೊಡ್ತೀವಿ. ಆಮೇಲೆ ಇದು ಒಂದು ಏನಿದೆ, ಈ ದ್ರಾಕ್ಷಿದು ಹೊಂದಾಣಿಕೆ ಆಯ್ತು, ಕಟಿಂಗ್ ಆಯ್ತಪ್ಪ ಅಂದ್ರೆ ಅವತ್ತು ಸಾಯಂಕಾಲನೇ ಪೇಮೆಂಟ್ ಕೊಡ್ತಾರೆ. ನಮಗೆ ಪೇಮೆಂಟ್ ಕೈಯಾಗಿ ಕೊಟ್ಟ ಮೇಲೆ ಲೋಡಿಂಗ್ ಮಾಡ್ತಾರೆ. ನಾವು ಬೇರೆ ಇದರಲ್ಲಿ ಈ ರೀತಿಯಾದಂಥದ್ದಿಲ್ಲ ರೀ. ಅದೇ ನಾವು ಇವಾಗ ಬೇರೆ ಯಾವುದು ಇತ್ತು ಅಂದರೆ ಈಗ ಶುಗರ್ ಕೇನ್ ಬೆಳಿತೀವಿ ನಾವು, ಫ್ಯಾಕ್ಟ್ರಿಗೆ ಕಳಿಸ್ಬೇಕು, ಅವರು ಯಾವಾಗೂ 6-3 ತಿಂಗಳು ಕೊಡ್ತಾರೆ. ಆಮೇಲೆ ಶುಗರ್ ಕೇನ್ ಲೇಜಿಯ ಅಂದರೆ ಕೈಲಾದವ್ರದ ಬೆಳೆ ಯಾವುದಪ್ಪ ಅಂದ್ರೆ ಶುಗರ್ ಕೇನ್. ಅದರಲ್ಲಿ ಹೆಚ್ಚಿಗೆ ಕೆಲಸನೂ ಇರಲ್ರಿ, ನಮ್ಮ ರೈತರು ಹೆಚ್ಚಿಗೆ ಪ್ರಯತ್ನ. ಅದ್ರಿಗೆ ಎಷ್ಟು ಮಾಡ್ಬೇಕು ಅಷ್ಟನ್ನ ನಮ್ಮ ರೈತರು ಮಾಡ್ತಾ ಇಲ್ಲ. ಇತ್ತೀಚೆಗೆ ನಮ್ಮ ಭಾಗದಲ್ಲಿ ರೈತರು ಹೆಂಗಪ್ಪ ಅಂದ್ರೆ ಏನೋ ಹಸಿರು ಕಾಣಗತ್ತ ಬಿಡು ಅಂತ. ಹೆಚ್ಚಾಗಿ ನಾವು ಕೂಲಿ ಕಾರ್ಮಿಕರ ಮೇಲೆ ಅವಲಂಬನೆ, ಅವ್ರ ಮೇಲೆ ವಿಶ್ವಾಸ. ನಾವು ಪ್ರತಿದಿನ ಹೋಗಿ ನೋಡಿ ನಮ್ಮ ಎಲ್ಲ ಏರಿಯಾದಲ್ಲಿ ನಮಗೆ ಕೆಲಸ ಮಾಡೋದಾಗಲ್ರಿ, ಆದರೆ ಅವ್ರು ಕೆಲಸ ಮಾಡಿದ್ದು ಕರೆಕ್ಟ್ ಮಾಡ್ತಾ ಇದ್ದಾರ ಇಲ್ಲ, ಕರೆಕ್ಟ್ ಮಾಡ್ಯಾರಿಲ್ಲ ಅದನ್ನು ಗಮನ ಕೊಡ್ಬೇಕು, ಅದನ್ನು ನೋಡ್ಬೇಕು, ಅದನ್ನು ನೋಡಬೇಕು. ಅದ್ರ ಜೊತೆಗೆ ಇವತ್ತು ಕಬ್ಬು ಹಸ್ತೀವಿ ನಾವು, ಕಬ್ಬು ಹಸ್ದಾಗ ನಡು ಸೆಂಟರ್ನಾಗ ನೀರು ಹೋಗಲ್ಲ ಕೆಲವು ಸಮಯ, ಕಬ್ಬು ದೊಡ್ಡದಾಯ್ತು ಅಂದರೆ ನಮ್ಮ ರೈತರು ಒಳಗೆ ಹೋಗಲ್ಲ, ಆಮೇಲೆ ಕೂಲಿ ಕಾರ್ಮಿಕರು ಕೂಡ ಒಳಗಡೆ ಹೋಗಲ್ಲ, ಇಲ್ಲೇ ಹೊರಗಿನ ದಂಡಿಗೂ ಸೈಡ್ನಲ್ಲಿ ನೀರು ಬಿಡ್ತಾರೆ, ಸೈಡ್ನಿಂದ ಬಂದು ಬಿಡ್ತಾರೆ ಆಯಿತು. ಹೀಗಾಗಿ ಅದರಲ್ಲಿ ಕೂಡ ನಮ್ಗೆ ಲಾಸ್ ಆಗ್ತದೆ. ಮದಿಗೆ ಇವತ್ತು ಕಡಿಮೆ ಬಂದ್ರೆ ಮದಿ ಬಂದ ಬಿಡು ಮತ್ತೆ ಬಿಡಮು, ಈ ತರ ಲೇಜಿಯಿಂದ ಲಾಸ್ ಆಗ್ತದೆ. ಅದಕ್ಕೆ ಕಬ್ಬು ಲೇಜಿ ಕ್ರಾಪ್ ಅಂತ ನಮ್ಮ ಲೆಕ್ಕನೇ ಇಲ್ಲ. ಖರೆ ತಾವು ಹೇಳುವಂತದ್ದು ಏನದಲ್ಲ ಗಮನಿಸಿದ್ದು ಕರೆಕ್ಟ್ ಅದಾರೆ. ಯಾಕಂದ್ರೆ ಒಂದ್ಸಲ ನಾವು ನಾಟಿ ಮಾಡಿದೀವಿ ಅದ್ರ ಕಡೆ ಹೋಗುವುದು ಇಷ್ಟೆಲ್ಲ ಕಷ್ಟಗಳಾದವಲ್ಲ, ಒಳಗೆ ಹೋಗುದು ಕೂಡ ಕಷ್ಟದ ಕೆಲಸ. ಈಗ ನಾವು ಕೆಲವು ಜನ ಒಳಗೆ ಹೋಗ್ಬೇಕಾದ್ರೆ ನೋಡಿ ಮೈ ತುಂಬಾ ಬಟ್ಟೆ ಹಾಕೋರಿ, ತಲೆಗೆ ಏನಾದ್ರು ಬೇಕಾದ್ರೆ ಹಾಕೊಂಡು ನಾವು ಹೋದ್ರೆ ಕಬ್ಬನಾಗ ಯಾಕಂದ್ರೆ ರೌದಿಗೆ ಬರ್ಸ್ತದ, ಆ ಬರ್ಸದ್ ಅಂತ ಹೇಳಿ ನಾವು ಹೋಗೋದ್ ಬಿಡ್ತೇವ್ರಿ. ಕೂಲಿ ಕಾರ್ಮಿಕರು ಅವ್ರಿಗೂ ಬರ್ಸ್ತದ, ಅವ್ರು ಹೋಗಲ್ಲ. ನಾವು ಹೋದ್ರೆ ನಮ್ಮಿಂದ್ರೆ ಅವ್ರು ಬರ್ತಾರೆ, ದಿನ ಒಂದು ರೌಂಡ್ ಹಾಕಿದೇವ ಅಂದ್ರೆ ಅವರು ಬಂದು ತರ್ತಾರೆ. ಅಂದ್ರೆ ಎಲ್ಲಿ ನೀರು ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇಲ್ಲ, ನೀರು ಒಂದ್ ಕಡೆ ಹೋಗ್ತದೆ ಒಂದ್ ಕಡೆ ಹೋಗಿಲ್ಲ, ನಿಮ್ಗೆಲ್ಲ ಹಂಗೆ ಕಾಣಿಸ್ತದೆ ಹೊರಗೆ ನೋಡಿದಾಗ. ಅಲ್ಲಿ ಇಳುವರಿ ಸಿಗಲ್ರಿ, ನಮ್ಮ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಇಳುವರಿ ಬರ್ತಾ ಇದೆ. ಇವತ್ತು ನಮ್ಮ ರಾಜ್ಯದ ಬೆಳಗಾವಿ ಭಾಗದಲ್ಲಿ ನೋಡ್ರಿ ನೀವು, 70-70 ಟನ್ ಒಂದ್ ಎಕರೆಗೆ ತೆಗಿತಾರೆ, ನಮ್ಮಲ್ಲಿ ಬರೀ 25 ಟನ್ ಬರ್ಲಾಗುತ್ತೆ. ಅಂದ್ರೆ ಎಷ್ಟೊಂದು ವ್ಯತ್ಯಾಸ ಆಗಿದೆ. ಈಗ ದ್ರಾಕ್ಷಿ ಬಹಳಷ್ಟು ನೈಪುಣ್ಯ ಆಮೇಲೆ ಕೌಶಲ್ಯಪೂರಿತ ಕೂಲಿ ಬೇಡುವಂತಹ ಒಂದು ಬೆಳೆ ಅಂತ ಹೇಳಿ ಹೇಳ್ಬೋದು. ಅದನ್ನ ಯಾವ ರೀತಿ ತಾವು ಮ್ಯಾನೇಜ್ ಮಾಡ್ತಾ ಇದ್ದೀರಿ? ನಮ್ಮ ಪಕ್ಕನೇ ಮಹಾರಾಷ್ಟ್ರ, ನಮ್ಮಲ್ಲಿ ಯಾವಾಗ ದ್ರಾಕ್ಷಿ ಹೆಚ್ಚು ಕೆಲಸ ಬಂದಾಗ ಮಹಾರಾಷ್ಟ್ರದಿಂದ ಬರುವಂತ ಕೆಲವು ಜನರನ್ನ ನಾವು ಅಲ್ಲಿ ಕರೆಸಿ ಕೆಲಸ ಮಾಡಿಸ್ಕೋತೀವಿ. ಆಮೇಲೆ ಅವ್ರ ಜೊತೆಗೆ ನಮ್ಮಲ್ಲಿ ಇರುವಂತ ಕೆಲವು ಜನರಿಗೆ ಬಿಟ್ಟು ಅವ್ರು ಸ್ವಲ್ಪ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಕಡಿಮೆ ಕೆಲಸ ಇದ್ದಾಗ ನಮ್ಮ ಲೋಕಲ್ ಅಲ್ಲಿ ಇರೋರು ಕೆಲಸ ಮಾಡ್ತಾರೆ. ಟ್ರ್ಯಾಕ್ಟರ್ ಮುಖಾಂತರ ಔಷಧ ಸಿಂಪರಣೆ ಮಾಡ್ತೀವಿ. ಸರ್ಕಾರ ನಮ್ದು ಈ ಔಷಧ ಸ್ಪ್ರೇ ಮಾಡಕ್ಕೆ ಬೊಲೋರ್ ಅಂತ ಒಂದು ಸ್ಕೀಮ್ ಇದೆ, ಅದಕ್ಕೆ ಕೂಡ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಆಮೇಲೆ ನಮಗೆ ಕೆಲವು SC/ST ಬಂದರೆ ಅವರಿಗೆ ಸಣ್ಣ ಮಿನಿ ಟ್ರ್ಯಾಕ್ಟರ್ ಕೊಡ್ತಾರೆ, ಅದನ್ನೆಲ್ಲ ನಾವು ಉಪಯೋಗ ಮಾಡಿಕೊಂಡು ಈ ರೀತಿ ಟ್ರ್ಯಾಕ್ಟರಿಂದ ಔಷಧ ಸಿಂಪರಣೆ ಮಾಡ್ತೀವಿ. ಆಮೇಲೆ ಕೆಲವು ಏನೇನು ಅಲ್ಲಿ ಟೆಕ್ನಾಲಜಿ ಇವತ್ತು ಬೇಕು, ಇವತ್ತೇ ಮಾಡಬೇಕಂದ್ರೂ ಕೂಡ ಅವತ್ತೇ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ನಮ್ಮ ತೋಟದಲ್ಲಿ ಸುಮಾರು 40 ಜನ ಕೆಲಸ ಮಾಡ್ತಾರೆ, ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ನಮ್ಮ ಬ್ರದರ್ ಕೂಡ ಅಲ್ಲಿ ಇರ್ತಾರೆ, ನಾವು ಕೂಡ ಹೋಗ್ತೀವಿ ಪ್ರತಿ ಸಲ, ಹೋದಾಗ ಏನು ಆಗಿದೆ ಏನು ಮಾಡಬೇಕು ಅದೆಲ್ಲ ಡೈರೆಕ್ಷನ್ ಕೊಟ್ಟು ಆಮೇಲೆ ಮತ್ತೆ ನಮ್ಮ ಬೇರೆ ಕೆಲಸ. ಈಗೇನು ನೀವು ಶುರು ಮಾಡಿದಂತಹ ಸಂದರ್ಭದೊಳಗೆ ಏನು ಇಳುವರಿ ತಗೋತಾ ಇದ್ರಿ, ಅದರ ಗುಣಮಟ್ಟ ಯಾವ ರೀತಿ ಇತ್ತು? ಈಗ ಸುಮಾರು ಒಂದು 10-15 ವರ್ಷಗಳ ನಂತರ ಇಳುವರಿನೂ ಹೆಚ್ಚಾಗಿರ್ತದ, ಆಮೇಲೆ ನಮ್ಮ ಗುಣಮಟ್ಟ ಸಹಿತ. ಯಾಕಪ್ಪ ಅಂತಂದ್ರೆ ಮಾರ್ಕೆಟಿಗೆ ನಾವು ಬೇರೆ ಕಡೆ ಕಳಿಸ್ಬೇಕು ಅಂತಂದಾಗ ಅವರೇ ಬಂದು ತಗೊಂಡು ಹೋಗುವಂತಹ ಸಂದರ್ಭದೊಳಗೆ ನಿಮ್ಮ ಗುಣಮಟ್ಟ ಒಳ್ಳೇದಿದೆ, ಮತ್ತೆ ಒಳ್ಳೆ ಸಾವಯವ ಪದ್ಧತಿಯೊಳಗೆ ತಾವು ಬೆಳೀತಾ ಇದ್ದೀರಿ, ವಿಷಮುಕ್ತವಾದಂತಹ ಒಂದು ಆಹಾರ ಬೆಳೀತಾ ಇದ್ದೀರಿ ಅನ್ನೋ ಕಾರಣಕ್ಕಾಗಿ ಬೇರೆಯವರು ಕೂಡ ಬಂದು ತಗೊಂಡು ಹೋಗುವಂತದ್ದು. ಮೊದಲನೇದಾಗಿ ಯಾವಾಗ ನಾವು ದ್ರಾಕ್ಷಿ ನಾಟಿ ಮಾಡಿದೀವಿ ಆ ಟೈಪಿಗೆ ನಾವು ಸಾವಯವಕ್ಕೆ ಹೋಗಿದ್ದಿಲ್ಲ. ಪ್ರಾರಂಭದಲ್ಲಿ ಎಲ್ಲರೂ ಹೆಂಗೆ ಮಾಡ್ತಾರೆ ಅದೇ ಮಾಡ್ತಾ ಇದ್ದೀವಿ. ಆವಾಗ ಸ್ವಲ್ಪ ನಮಗೆ ಅಷ್ಟೊಂದು ರೇಟ್ ಸಿಗ್ತಾ ಇರಲಿಲ್ಲ, ಆಮೇಲೆ ಕ್ವಾಲಿಟಿ ಕೂಡ ಸಾಧಾರಣ ಕ್ವಾಲಿಟಿ, ಅಷ್ಟೊಂದು ಕ್ವಾಲಿಟಿ ಬರ್ತಾ ಇರಲಿಲ್ಲ. ನಾವು ಮೊದಲನೇ ವರ್ಷ ದ್ರಾಕ್ಷಿ ಹಾಕಿದಾಗ ಫಸ್ಟ್ ಕ್ರಾಪ್ ಏನು ಬಂತು, ಭಾಳ ಒಂದು ಒಳ್ಳೆಯ ರೀತಿಯಂಥ ಕ್ರಾಪ್ ಬಂತು. ನಾವು ಅವರು ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ ರೈತರು ಅವ್ರ ಪ್ರಕಾರ ಆ ವರ್ಷ ಮಾಡಿದ್ವಿ. ಅದ ನಂತರ ಏನಾಗ್ಬಿಡ್ತು, ಜಾಸ್ತಿ ಇವತ್ತು ಗೊಂಚಲುಗಳು ಜಾಸ್ತಿ ಬಿಟ್ಟಿವಿ, ಆಮೇಲೆ ಸ್ವಲ್ಪ ಆಲಸ್ಯ ಮಾಡಿದ್ವಿ. ಹೀಗಾಗಿ ನಮಗೆ 2 ವರ್ಷ ಲಾಸ್ ಆಗಿ ಆ ಕ್ವಾಲಿಟಿಯಲ್ಲಿ ನಮಗೆ ಅಷ್ಟೊಂದು ಇದು ಅನಿಸ್ತಾ ಇಲ್ಲ, ಅಂದರೆ ಲಾಭ ಕಡಿಮೆ. ಅದಾದ ನಂತರ ನಾವು ಮತ್ತೆ ಬೇರೆ ಕಡೆ ಹೋಗಿ, ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಜನ ದ್ರಾಕ್ಷಿ ಬೆಳೀತಾರೆ, ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ಹೆಚ್ಚಾಗಿ ಏನಪ್ಪ ಅಂದ್ರೆ ಮೊನೊಕ ಮಾಡ್ತಾರೆ ಬಿಜಾಪುರ ಜಿಲ್ಲೆಯಲ್ಲಿ. ನಾವು ಕೂಡ ಮೊನೊಕ ಮಾಡಬೇಕೇನೋ, ಇದರಲ್ಲಿ ನಮ್ಗೆ ಅಷ್ಟು ಲಾಭ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಎಲ್ಲ ಹೋಗಿ ನೋಡಿ ಬಂದ್ವಿ. ಅಲ್ಲಿ ಕೂಡ ಕೆಲವು ಜನ ಹಸಿ ದ್ರಾಕ್ಷಿ ಮಾರಾಟ ಮಾಡುವಂಥವ್ರು ರೈತರು, ಅವರು ಕೂಡ ಸಂಪರ್ಕ ಮಾಡಿ ನೋಡಿದಾಗ ಈ ಒಂದು ನೂನ್ಯತೆ ನಮ್ಮಲ್ಲಿ ಕಂಡು ಬಂತು. ಅದಾದ್ಮೇಲೆ ನಾವು ಅದನ್ನು ಸರಿಪಡಿಸ್ಕೊಂಡ್ವಿ ಫಸ್ಟ್. ಆಮೇಲೆ ಮತ್ತೆ ಈ ಆರ್ಗ್ಯಾನಿಕ್ ಕಡೆ ಬಂದಾಗ ಯಾವಾಗ ಏನು ರೇಟ್ ಸಿಗ್ತಿತ್ತು ಅದಕ್ಕಿಂತ 3 ಪಟ್ಟು ರೇಟ್ ಜಾಸ್ತಿ ಸಿಗ್ತದೆ. ಈಗ ಮನುಕ ಮಾಡ್ತಾ ಇಲ್ಲ ತಾವು? ನಾವು ಮನುಕ ಮಾಡ್ತೀವಿ, ಹಸಿದೇ ಮಾಡ್ತೇವೆ. ಅದ್ರ ಜೊತೆಗೆ ಒಂದು ಕ್ಯಾಲಿಫೋರ್ನಿಯಾದ ಹೇಳಿದೆ ನಾನು ಅಂತ ಒಂದು ವೆರೈಟಿ ಕೂಡ ತಂದೀವಿ, ಅದು ಕೂಡ ಬಹಳ ಚೆನ್ನಾಗಿ ಬಂದಿದೆ. ಕ್ಯಾಲಿಫೋರ್ನಿಯಾದ್ದು ಕ್ವೀನ್ ಬೆರ್ರಿ, ಕ್ವೀನ್ ಬೆರ್ರಿ ಮತ್ತೆ ಕಿಂಗ್ ಬೆರ್ರಿ, ಎರಡು ತಳಿಗಳನ್ನು ತಾವು ತಂದ್ರಿ? ತಂದಿವ್ರಿ, ಎರಡು ತಳಿ ಅಂತಂದು ಒಂದು 2.5 ಎಕರ್ ಮತ್ತೆ ಎಕ್ಸ್ಟ್ರಾ ಮಾಡಿದ್ದೀವಿ. ಈಗ ಅದು ಕಪ್ಪು ಬರುತ್ತೆ, ಬ್ಲ್ಯಾಕ್ ಮತ್ತೆ ಲಾಂಗ್ ಇರುತ್ತೆ, ಇನ್ನೊಂದು ಸ್ವಲ್ಪ ರೌಂಡ್ ಶೇಪ್ ಇರುತ್ತೆ. ರೌಂಡ್ ಶೇಪ್ ಇರೋದು ನಾವು ಮೊನೊಕ ಮಾಡ್ಬೋದು. ಆ ಮೊನೊಕ ಇವತ್ತು ಬೇರೆ ರಾಜ್ಯ ಬೇರೆ ದೇಶಕ್ಕೆ ಕೂಡ ಹೋಗ್ತಾ ಇದೆ. ನಮ್ಮ ತೋಟದಲ್ಲಿರುವಂತ ಮನೋಕಕ್ಕೆ 400 ರೂಪಾಯಿ ಮಿನಿಮಮ್ ರೇಟ್ ಸಿಗ್ತಾ ಇದೆ. ಆಮೇಲೆ ಕಿಂಗ್ ಬೇರಿ ಅಂದ್ರೆ ಲಾಂಗ್ ಬರುತ್ತೆ ಸರ್, ಅದನ್ನ ನಾವು ಹಸಿ ಏನು ಹಣ್ಣು ಮಾರಾಟ ಮಾಡ್ತೀವಿ. ಅಲ್ಲಿ ನಮ್ಮ ಈ ರೆಗ್ಯುಲರ್ ಇರುವಂತ ಸೋನಾಕ್ ಆಗಿರ್ಬೋದು, ಇವತ್ತು ಥಾಮ್ಸನ್ ಸಿಡ್ಲೆಸ್ ಇರ್ಬೋದು, ಇವೆಲ್ಲ ನೋಡಿದ್ರೆ ಇದಕ್ಕಿಂತ ಅದು 3 ರೂಪಾಯಿ ರೇಟ್ ಜಾಸ್ತಿ ಸಿಗ್ತದೆ. ಇದು 50-60 ರೂಪಾಯಿ ಮಾರಾಟ ಆದರೆ ಅದು 150 ರೂಪಾಯಿ ಮೇಲೆ ಮಾರಾಟ ಆಗ್ತದೆ. ಹೀಗಾಗಿ ಅದು ಕ್ವಾಲಿಟಿ ಅದರಲ್ಲಿ ಕೂಡ ಏನಾಗ್ಬಿಟ್ಟಿದ್ರೆ ಬಹಳಷ್ಟು ಜನ ಗ್ರಾಹಕರು ಇವತ್ತು ಆ ದ್ರಾಕ್ಷಿಯನ್ನ ಇಷ್ಟಪಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ನಮ್ಮ ದೇಶದಲ್ಲೇ ರೇಟ್ ಇಷ್ಟೊಂದು ಸಿಗ್ತಾ ಇದೆ. ಈಗ ಗ್ರಾಹಕರು ನೇರವಾಗಿ ನಿಮ್ಮ ತೋಟಕ್ಕೆ ಬಂದು ದ್ರಾಕ್ಷಿ ಖರೀದಿ ಮಾಡುವಂತದ್ದು ಬಹಳ ಕಡಿಮೆ, ಅಷ್ಟಮ್ರು ನೇರವಾಗಿ ಬರಲ್ಲ. ಈಗ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಅನ್ನುವಂಥದ್ದನ್ನ ತಾವು ಪ್ರಚಾರ ಮಾಡಿದ್ರೆ, ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ರೈತರು ರೋಡ್ ಸೈಡ್ ತೋಟ ಇರುವಂತವ್ರು ಅವ್ರದೇ ಆದಂತಹ ಒಂದು ಸ್ಟಾಲ್ ಹೊರಗೆ ಮಾಡಿಕೊಂಡು ಮಾವಿನ ಹಣ್ಣು ಇರಬಹುದು, ಕಲ್ಲಂಗಡಿ ಇರಬಹುದು, ಕರ್ಬೂಜ್ ಇರಬಹುದು, ಇವ್ರನ್ನ ಮಾರಾಟ ಮಾಡುವಂತದ್ದನ್ನ ನೋಡ್ತಾ ಇದ್ದೀವಿ. ಅಂತ ಏನಾರೇ ಸಾಧ್ಯತೆಗಳು ನಿಮ್ಮಲ್ಲಿ ಅದಾವ ಹೆಂಗ ಅಂತ? ಆ ಸಾಧ್ಯತೆಗಳು ಕೂಡ ನಮ್ಮಲ್ಲಿದ್ದಾವೆ. ಸ್ಟಾಲ್ ಅಂತೂ ನಾವು ಮಾಡೇ ಇಲ್ಲ. ಕೆಲವೊಬ್ರು ಇಂಥ ಕ್ವಾಲಿಟಿನೇ ನಾವು ತಗೋಬೇಕು, ಮುಂಚೆ ಇಲ್ಲಿ ಬರಲಿ ತಗೋತಿದ್ವಿ, ಈ ಕ್ವಾಲಿಟಿ ಚೆನ್ನಾಗಿದೆ ಅಂತ ಯಾರು ಆ ರೈತರು ಬರ್ತಾರೆ. ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ಕರೋನಾ ಏನು ಬಂತು, ಕರೋನಾ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಹಣ್ಣುಗಳು ಮಾರಾಟ ಆಗಲಿಲ್ಲ, ಭಾರಿ ತೊಂದರೆಯನ್ನು ದ್ರಾಕ್ಷಿ ಭಾಗರು ಅನುಭವಿಸಿದ್ರು. ಅಂತ ಒಂದು ಸಂದರ್ಭದಾಗ ನಮ್ಮ ತೋಟದಲ್ಲಿರುವಂತ ದ್ರಾಕ್ಷಿ ಆ ಸಂದರ್ಭ ಕೂಡ ನಾವು ಯಾವುದೇ ಲಾಸ್ ಮಾಡ್ಕೊಳ್ಳಿಲ್ಲ. ದ್ರಾಕ್ಷಿ ಬಂದಂತ ಸಂದರ್ಭದಲ್ಲಿ ಇವತ್ತು ನಾವು ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತೋಟಗಾರಿಕೆ DD ಇವರೆಲ್ಲರಿಗೆ ಸಂಪರ್ಕಿಸಿದ್ದೇವೆ, ಮತ್ತೆ ಅದು ಕೃಷಿ ವಿಜ್ಞಾನ ಕೇಂದ್ರ ರಾಜು ತೆಗ್ಗೆ ಅವರು ಕೂಡ ಸಂಪರ್ಕಿಸಿ ಅವರೆಲ್ಲರೂ ಮಾಹಿತಿ ಕೊಟ್ಟ ಪ್ರಕಾರ ಕಲಬುರಗಿ ನಗರದಲ್ಲಿ ಯಾವುದೇ ಒಂದು ಶಾಪ್ ಚಾಲು ಇಲ್ಲದೆ ಪೂರ್ಣ ಬಂದ್ ಆಗಿತ್ತು. ಅಂತ ಸಂದರ್ಭದಾಗ ನಾವು ಮೊಬೈಲ್ ಮುಖಾಂತರ ಒಂದು ಗ್ರೂಪ್ ಮಾಡಿ ಗುಲ್ಬರ್ಗ ನಗರದಲ್ಲಿ ಒಂದ್ ಕಡೆ ಹಣ್ಣನ್ನ ಜಮಾ ಮಾಡಿ ಸುಮಾರು 4 kg ಒಂದು ಬಾಕ್ಸ್, ಆ ಬಾಕ್ಸ್ ಅನ್ನ ಅವರು ಫೋನ್ ಮುಖಾಂತರ ಎಲ್ಲಿ ಬಾ ಅಂತ ಹೇಳ್ತಾರ ಅವ್ರ ಮನೆ, ಇವತ್ತು ಅಪಾರ್ಟ್ಮೆಂಟ್ಗಳು ಇರ್ತವೆ ಅಂತ ಅಪಾರ್ಟ್ಮೆಂಟ್ಗಳಿಗೆ ಸುಮಾರು 8 ಸೈಕಲ್ ಮೋಟರ್ ಮತ್ತೆ 1-4 TATA AC ಆಮೇಲೆ 2 ಪಿಕಪ್ ಇಷ್ಟೆಲ್ಲ ವಾಹನ ರೆಡಿ ಮಾಡಿಕೊಂಡು ಅಫಜಲ್ಪುರದಿಂದ ಅಂದ್ರೆ ನಮ್ಮ ತೋಟ 60 ಕಿಲೋಮೀಟರ್ ಆಗಿಬಿಡುತ್ತೆ. 60 ಕಿಲೋಮೀಟರ್ ಮೇಲಿಂದ ಇಲ್ಲಿ ತಂದ ಮೇಲೆ ಆ ಬಾಕ್ಸ್ ಮುಖಾಂತರ ನಾವು ಫೋನ್ನಾಗ ಎಲ್ಲ ಕಡೆ ಮಾಡಿದಾಗ ಎಲ್ಲ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಪ್ರತಿಯೊಂದು ಬಡಾವಣೆ, ಪ್ರತಿಯೊಂದು ನಗರ, ಎಲ್ಲ ಕಡೆ ನಾವು ಫೋನ್ ನಂಬರ್ ಡಿಸ್ಪ್ಲೇ ಆದಾಗ ಎಲ್ಲ ಕಡೆಯಿಂದ ಫೋನ್ಗಳು ಬರ್ತಾ ಇದ್ವಿ. ನಾವು ಒಂಥರ ಹೆಂಗಂದ್ರೆ ಆರ್ಡರ್ ತಗೋತಾ ಇದ್ವಿ, ನಮ್ದು ಇಂಥ ಆರ್ಡ್ರೆಸ್ಸು ಹಿಂಗೆ, ನಮಗೆ ಇಷ್ಟು ಬಾಕ್ಸ್ ಬೇಕು ಅಂದ್ರೆ ರೈತರಿಂದ ನೇರವಾಗಿ ಬರ್ತಾ ಇದೆ ಅಂದಾಗ ಗ್ರಾಹಕರು ಕೂಡ ವಿಶ್ವಾಸ ಮಾಡಿದ್ರು. ಅಂತ ಕರೋನಾ ಸಂದರ್ಭದಲ್ಲಿ ಹಣ್ಣು ಅವ್ರಿಗೆ ಸಿಗ್ತಾ ಇರಲಿಲ್ಲ, ಮತ್ತೆ ವಿಶ್ವಾಸ ಕೂಡ ಬೇಕಾಗಿತ್ತು. ಅದೆಲ್ಲ ರೈತರು ಇರೋದ್ರಿಂದ ವಿಶ್ವಾಸ ಮಾಡಿ ನಮ್ಮಲ್ಲಿರುವಂತಹ ದ್ರಾಕ್ಷಿ ಎಲ್ಲ ಕೂಡ ಮಾರಾಟ ಮಾಡಿದೆ. ಸುಮಾರು 68 ಲಕ್ಷ ರೂಪಾಯಿ ದ್ರಾಕ್ಷಿ ಕಲಬುರಗಿ ನಗರದಲ್ಲೇ, ಅದು ಕೊರೋನಾ ಸಮಯದೊಳಗೆ. ಕರೋನಾ ಸಮಯದಲ್ಲಿ ಅಂತ ಸಂದರ್ಭದಲ್ಲಿ ನಾವು ಪ್ರಯತ್ನ ಪಟ್ಟು ಮಾಡಿದೆವು. ಅದಕ್ಕೆ ನಮ್ಮ ರೈತರು ನಾವು ಇವತ್ತು ಪ್ರಯತ್ನ ಪಡೋದನ್ನ ಹೆಚ್ಚಿಗೆ ಮಾಡಿದ್ರೆ ಎಂತ ಸಂದರ್ಭದಲ್ಲಿ ಕೂಡ ಲಾಭ ಆಗ್ತದೆ. ಶ್ರಮ ಹಾಕ್ಬೇಕು, ಶ್ರಮ ಮಾಡಬೇಕು, ಬದ್ಧತೆಯನ್ನ ತೋರಿಸಬೇಕು, ವಿಶ್ವಾಸ ಕಳ್ಕೊಳ್ಬಾರ್ದು. ವಿಶ್ವಾಸ ಅಂತೂ ಎಲ್ಲರಕ್ಕಿಂತ ಹೆಚ್ಚಿಂತಾನೆ. ಇವತ್ತು ನಾವು ವಿಶ್ವಾಸವನ್ನ ಕಾಯ್ಕೊಂಡಿವಿ ಅಂದ್ರ ಇವತ್ತು ದ್ರಾಕ್ಷಿ ಆಸ್ತೇವ್ ನಾವು, ಒಂದ್ ಸಂದರ್ಭದಲ್ಲಿ ಲಾಸ್ ಆಗ್ತಾರೆ. ಏನೋ ಒಂದು ಅಕಾಲಿಕ ಮಳೆ ಬಂದು ಆಲಿ ಕಲ್ಲು ಬಿತ್ತು ಕೆಲವೊಮ್ಮೆ ಮಾತ್ರ ಆಗ್ತದೆ. ಬಹಳಷ್ಟು ಜನ ಮಳೆ ಬಂದ್ರದ ಲಾಸ್ ಆಗ್ತದೆ, ಹಿಂಗಂದ್ರೆ ಹಂಗೇನಿಲ್ರಿ, ಮಳೆ ಎಷ್ಟು ಸಲ ಬರ್ತದೆ, ಎಷ್ಟು ಸಲ ಹೋಗ್ತದೆ, ಅವಾಗೆಲ್ಲ ಲಾಸ್ ಆಗಲ್ಲ. ಯಾವಾಗ ಅಕಾಲಿಕ ಮಳೆಯಿಂದ ಆಲಿ ಕಲ್ಲು ಬಿತ್ತು, ನಮ್ಮಲ್ಲಿ ಏನು ಗಾರ್ ಅಂತ ಹೇಳ್ತೀವಿ ನಾವು, ಅದು ಬಿದ್ದರೆ ಮಾತ್ರ ಲಾಸ್ ಆಗ್ತದೆ. ಉತ್ಪನ್ನ ಬರೋ ಟೈಮಿಗೆ ಹೆಚ್ಚು ಕಡಿಮೆ ಅವೇ ಮಳೆಗಳಿರ್ತಾವ, ಅಕಾಲಿಕ ಮಳೆಗಳಿರ್ತಾವ, ಗಾರ್ ಬೀಳುವಂತದ್ದೇ ಇರ್ತದೆ, ಅಂತವು ಆಗಿರ್ಬೋದು ಸಾಕಷ್ಟು ಸಮಯದೊಳಗೆ ಆಗ್ಯಾವ ಸರ್. ಅವ್ರು ಹೆಚ್ಚು ಕಮ್ಮಿ ನಮ್ಮ ತಾಲೂಕಿನಲ್ಲಿ ಆಗಿಲ್ಲ. ಒಂದ್ಸಲ 2013-14 ಆಗಿತ್ತು, ಅಷ್ಟೊತ್ತಿಗೆ ನಮ್ದೊಂದು 25% ಮಾತ್ರ ಉಳಿದಿತ್ತು. ಹಿಂಗೇನು ಬಂದು ಲಾಸ್ ಆಯ್ತು ಅಂದ್ರೆ ನಾವು ವಿಶ್ವಾಸದಿಂದ ಇದ್ದೇವೆ. ಹಣದ ವಿಷಯದಲ್ಲಂತೂ ಸಂಪೂರ್ಣ 100 ಕ್ಕೆ 100 ನಾವು ವಿಶ್ವಾಸಿಕರಿದ್ರೆ ಮುಂದಿನ ಖರ್ಚ ವೆಚ್ಚ ಗೊಬ್ಬರದ ಅಂಗಡಿಯವರು ಇರ್ಬೋದು, ಇವತ್ತು ಏನು ನಮ್ಮದು ಔಷಧ ಖರೀದಿ ಮಾಡ್ತೀವಿ ಅವ್ರು ನಮಗೆ ವಿಶ್ವಾಸ ಮಾಡ್ತಾರೆ, ಇವತ್ತು ಕೂಲಿ ಕಾರ್ಮಿಕರು ಕೂಡ ನಮಗೆ ವಿಶ್ವಾಸ ಮಾಡ್ತಾರೆ. ಅದಕ್ಕೆ ಬದ್ಧತೆ ಮತ್ತು ವಿಶ್ವಾಸ ಬಹಳ ಮುಖ್ಯ, ಇದನ್ನಿದ್ರೆ ನಾವು ಸಾಧಿಸ್ಬೋದು. ತಮ್ಮ ಒಂದು ಅನುಭವದ ಪ್ರಕಾರ ಈಗೇನು ದ್ರಾಕ್ಷಿ ನಮ್ಮ ಭಾಗದೊಳಗೆ ಅನೇಕರು ಬೆಳೀತಾ ಇದ್ದಾರೆ, ಆದ್ರೆ ಎಷ್ಟು ಪ್ರಮಾಣದೊಳಗೆ ಬೆಳಿಬೇಕು ಅಷ್ಟು ಬೆಳೀತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ತಾವು ಹೇಳಿದ್ರಿ. ಇತ್ತೀಚಿನ ದಿವಸದೊಳಗೆ ತಾವು ಮಾಡ್ತಾ ಇರುವಂತಹ ಒಂದು ಕೃಷಿಯನ್ನು ನೋಡಿ ಇಲ್ಲ ಇಂಥ ಒಂದು ದ್ರಾಕ್ಷಿಯನ್ನು ನಾವ್ಯಾಕೆ ಬೆಳಿಬಾರ್ದು ಅಂತೇಳಿ ಪ್ರೇರಣೆಗೊಂಡು ಬೆಳೆದಂಥವ್ರು ಅದಾರ ಅಂತೀರಿ? ಇದಾರ ಸರ್, ಬಹಳಷ್ಟು ಜನ ಅದರಲ್ಲಿ ನಮ್ಮ ಉದಾಹರಣೆ ನಮ್ಮ ಸಿದ್ದು ದಿಗ್ಸಂಗಿ ಅಂತ, ಅಫಜಲ್ಪುರ ತಾಲೂಕಿನ ದಿಗ್ಸಂಗಿ ಗ್ರಾಮದವರು, ಅವರು ಕೂಡ ಮಾಜಿ APMC ನಿರ್ದೇಶಕರಾಗಿದ್ದರು. ಅವರು ಕೂಡ ತಮ್ಮ ಜಮೀನಿನಲ್ಲಿ ಸುಮಾರು 5 ಎಕರೆ ದ್ರಾಕ್ಷಿ ಮಾಡಿದೆ, ಅವರು ಕೂಡ ಒಳ್ಳೆಯ ಒಂದು ಲಾಭ ಪಡಿತಾ ಇದ್ದಾರೆ. ಇವತ್ತು ಅವರು ಮನೋಕ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾಷಾ ಬೌರ್ಗಿ ಅಂತ ಇದೆ, ದುದ್ದುಣಿಗಿ ಬಾಸಿಗಿ, ಆ ಒಂದು ಬೆಲ್ಟನ್ನೇ ಕೆಲವು ರೈತರು ಈ ಬೆಳೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ಜನ ಮನೋಕದಲ್ಲಿ ಹೆಚ್ಚಿಗೆ ಹೋಗಿದ್ದಾರೆ. ಸುಮಾರು ಒಂದು 200 ರೈತರು ನಮ್ಮಲ್ಲಿ ಈಗ ದ್ರಾಕ್ಷಿ ಬೆಳೀತಾ ಇದ್ದಾರೆ. ಯಾರು ಕರೆಕ್ಟ್ ಸರಿಯಾದ ನೀತಿ ಅಳವಡಿಸ್ಕೊಡ್ತಾರೆ, ಯಾರು ಅದಕ್ಕೆ ಸಮಯಕ್ಕೆ ಸರಿಯಾದಂತ ಕೆಲಸ ಕೊಡ್ತಾರೆ, ಗೊಬ್ಬರ ಹಾಕ್ಬೇಕಂದ್ರೆ ಹಾಕ್ಬೇಕು, ಕಂಪಲ್ಸರಿ ಹಸುವಿನ ಗೊಬ್ಬರ ಹಾಕ್ಬೇಕು, ಇದರಲ್ಲಿ ಯಾರು ಹಿಂದೆ ಸರಿತಾರ ಆ ವರ್ಷ ಇದುವರೆಗೆ ಕಂಪ, ಯಾರು ಕರೆಕ್ಟ್ ಆಗಿ ಅದಕ್ಕೆ ಎಷ್ಟು ಕೆಲಸ ಮಾಡ್ತಾರ ಲಾಭದಾಗಿ ಇರ್ತಾರೆ. ಅಂದ್ರೆ ಈಗ ಏನು ಇಂತಹ ಒಂದು ತಂತ್ರಜ್ಞಾನಗಳು ಬದಲಾಗ್ತಾ ಇರ್ತಾವ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರ್ತಾವ, ಅವನ್ನು ಕೂಡ ತಮ್ಮ ತೋಟದೊಳಗೆ ಅನುಷ್ಠಾನಕ್ಕೆ ತಂದಿರಿತಾವ, ಹೊಸ ಹೊಸ ಬೆಳವಣಿಗೆಗಳು ಏನಿರ್ತಾವ ಸಂಶೋಧನೆ ಆಗ್ತಾ ಇರ್ತದ, ಅದನ್ನ ವಿಜ್ಞಾನಿಗಳ ಸಹಾಯದಿಂದ ಯಾವ ರೀತಿ ನಾವು ನಮ್ಮ ಹೊಲದೊಳಗೆ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ಅದನ್ನು ಕೂಡ ತಾವು ವಿಚಾರ ಮಾಡ್ತಾ ಇದ್ದೀವಿ. ಆ ವಿಚಾರ ಮಾಡ್ತಾ ಇದ್ದೀವಿ ಸರ್. ಈಗ ಹೆಂಗಪ್ಪ ಅಂದ್ರೆ ಇವತ್ತು ಒಂದು ದ್ರಾಕ್ಷಿ ಎಲೆ, ಆ ಎಲೆಯನ್ನು ಕೂಡ ನಾವು ಲ್ಯಾಬ್ನಲ್ಲಿ ಹೋಗಿ ಟೆಸ್ಟ್ ಮಾಡಬಹುದು. ಟೆಸ್ಟ್ ಮಾಡಿದಾಗ ಅದರಲ್ಲಿ ಏನು ಕೊರತೆ ಇದೆ ಅಥವಾ ಏನ್ ಜಾಸ್ತಿ ಅದು ಗೊತ್ತಾಗ್ತದೆ. ಮತ್ತೆ ಪ್ರತಿ ವರ್ಷ ನಾವು ಮಣ್ಣು ಮತ್ತು ನೀರು ಇವೆರಡನ್ನ ಪರೀಕ್ಷೆ ಮಾಡಿಸ್ತೀವಿ. ಇದು ಎರಡರ ಪರೀಕ್ಷೆ ಮಾಡಿ ಅದಕ್ಕೆ ಏನು ಕೊರತೆ ಇದೆ ಅದು ಪೂರ್ಣ ಮಾಡ್ತೀವಿ. ಆಮೇಲೆ ಏನಪ್ಪ ಅಂದ್ರೆ ದ್ರಾಕ್ಷಿ ಎಲೆ, ಮತ್ತೆ ಅಷ್ಟೇ ಅಲ್ಲ ದ್ರಾಕ್ಷಿಯಲ್ಲಿ ಏನೋ ಒಂದು ನಾವು ಕಡ್ಡಿ ಅಂತ ತಯಾರು ಮಾಡ್ತೀವಿ, ಒಂದು ಕಡ್ಡಿ ಫೋಕ ಇರ್ತದೆ, ಅದು ಕೂಡ ಕಟ್ ಮಾಡಿ ಲ್ಯಾಬ್ನಾಗ ಟೆಸ್ಟ್ ಮಾಡ್ತೀವಿ. ಅದಕ್ಕೊಂದು ಕೊರತೆ ಇರ್ತದೆ, ನಾವು ಇನ್ನೊಂದು ಹಾಕ್ತೀವಿ, ಹೀಗಾಗಿ ಅದು ವ್ಯತ್ಯಾಸ ಆಗ್ತಿರ್ತದೆ. ಅದು ಕೂಡ ನಾವು ಅದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಅನೇಕ ಇವತ್ತು ಬದಲಾವಣೆಗಳು ಬಂದಿದ್ದೀವಿ. ಚಟ್ನಿ ಮಾಡುವಂಥ ಸಮಯ ಇರ್ಬೋದು, ಆಮೇಲೆ ಯಾವ ಸಂದರ್ಭದಲ್ಲಿ ಕಟಾವು ಮಾಡಬೇಕು ಅನ್ನೋದಿರ್ಬೋದು, ಇವೆಲ್ಲ ಬದಲಾವಣೆಗಳು ಬಂದ ಅದೆಲ್ಲ ನಾವು ಒಬ್ಬರಿಗೊಬ್ಬರು ತಿಳ್ಕೊಂಡು ನಮ್ಮ ರೈತರು ಇವತ್ತು ಯಾವುದೇ ಬೆಳೆ ಬೆಳಿಬಹುದು. ಇವತ್ತು ದ್ರಾಕ್ಷಿ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಬೆಳೆ ಇದ್ದರೂ ಕೂಡ ನಾವು ಹೇಗೆ ಬೆಳೀತಾ ಇದ್ದೀವಿ, ಬೇರೆ ರೈತರು ಇವತ್ತು ತೊಗರಿಯೇ ಇರ್ಬೋದು ನಾವು ಹೆಂಗೆ ಬೆಳೀತೀವಿ, ನಮ್ಗೆ ಎಷ್ಟು ಇಳುವರಿ ಬಂತು. ಆದರೆ ಇನ್ನೊಬ್ಬ ರೈತರ ಬಗ್ಗೆ, ಇವತ್ತು ಒಂದು ಊರಂತ, ಆ ಊರಾಗ ಒಬ್ಬ ರೈತನಿಂದ ಹೆಚ್ಚಿಗೆ ಬೆಳೀತಾನೆ, ಜಾಸ್ತಿ ಬೆಳೆ ಬೆಳೀತಿರ್ತಾನೆ, ನಾವೆಲ್ಲ ರೈತರು ಕಮ್ಮಿ ಬೆಳೀತಿರ್ತೀವಿ, ಅದು ಯಾಕೆ ಏನು ಬದಲಾವಣೆ ಆಯಿತು, ಅಲ್ಲಿ ಹೋಗಿ ನೋಡಿಕೊಂಡು ಅದನ್ನು ನಾವು ಅನುಸರಿಸಬೇಕು. ತೊಗರಿ ಬೆಳೆ ಬೆಳಿತೀವಿ, ಅಂತರ ಕಡಿಮೆ ಇಡ್ತೇವ್ರಿ, ಆಮೇಲೆ ಜಾಸ್ತಿ ಬೀಜ ಹಾಕ್ತೀವಿ, ಬೀಜ ಹಾಕ್ತೀವಿ, ಹೌದು, ಸ್ವಲ್ಪ ಕಡಿಮೆ ಏರಿಯಾದಾಗೆ ಹೆಚ್ಚಿಗೆ ಬೆಳಿಬೇಕಂತ ವಿಚಾರ ಮಾಡ್ತೀವಿ. ಹಂಗಾಗೋದ್ರಿಂದ ಕೂಡ ಅಲ್ಲಿ ಲಾಸ್ ಆಗ್ತಾವೆ. ಈಗ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ತಾವು ದ್ರಾಕ್ಷಿ ಬಗ್ಗೆ ಹೇಳಿದ್ರಿ. ಅಂದಾಜು ಒಂದು ಎಕರೆನೆ ನಾವು ತಗೊಂಡ್ರೆ ಒಂದು ವರ್ಷದೊಳಗ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ನಿರ್ವಹಣೆ ಮಾಡ್ತೀವಿ ದ್ರಾಕ್ಷಿ ಅನ್ನಂತಂದಾಗ, ತಾವು ಹೇಳದಂಗ ಇದು ಹೊಸದು ತಳಿ, ತಾವು ಕ್ವೀನ್ ಬೆರ್ರಿ ಆಮೇಲೆ ಕಿಂಗ್ ಬೆರ್ರಿ ಇವೇನು ಎರಡು ತಳಿ ತಂದು ಬೆಳೆದಿರಿ, ಒಳ್ಳೆ ಇಳುವರಿ ಕೊಡುವಂಥದ್ದು ಮತ್ತು ಒಳ್ಳೆ ಕ್ವಾಲಿಟಿ ಬರುವಂಥವು. ಇದಲ್ಲದೆ ನಮ್ಮಲ್ಲಿ ಬೆಳೆಯುವಂಥದ್ದು ಇದೇನು ಸೋನಾಕಾ ಇದೆ, ಥಾಮ್ಸನ್ ಸೀಡ್ಲೆಸ್ ಅದ, ಇವುಗಳನ್ನೇ ನಾವು ಚಲೋತ್ನಾಗೆ ಬೆಳೆದ್ರೆ ಒಂದು ಎಕರೆಗೆ ನಾವು ಎಷ್ಟು ಆದಾಯ ಪಡ್ಕೊಳ್ಬಹುದು, ಎಷ್ಟು ಇಳುವರಿ ಪಡ್ಕೊಳ್ಬಹುದು ನೋಡಿ. ನಮ್ಮ ಭಾಗದಲ್ಲಿ ಬೆಳೀತಾ ಇರುವಂತ ದ್ರಾಕ್ಷಿ ಇವತ್ತು ಥಾಮ್ಸನ್, ಇವತ್ತು ಕ್ಲೋನ್ ಅಂತ ಇದೆ, ಸೋನಾಕಾ ಸೀಡ್ಲೆಸ್, ಮಾಣಿಕ್ ಚಮನ್, ತಾಜ್ ಗಣೇಶ್ ನಮ್ಮಲ್ಲಿ ಬೆಳೀತಾ ಇದ್ದೀವಿ ಇವತ್ತಿನವರೆಗೂ. ಇವತ್ತು ಏನು ನಾವು ಒಂದು ಒಳ್ಳೆಯ ಉತ್ತಮವಾದಂಥ ಪದ್ಧತಿಯಲ್ಲಿ ಯಾವ ಕೆಲಸ ಮಾಡಬೇಕು ಅದು ಕರೆಕ್ಟ್ ಮಾಡಿದ್ರೆ ಇವತ್ತು 3-5 ಲಕ್ಷದವರೆಗೂ ಲಾಭ ತೆಗಿಬೋದು ಒಂದು ಎಕರೆದಾಗ, ಒಂದು ಎಕರೆ ಒಳಗೆ. ಅದು ಅದಕ್ಕೆ ಸಂಬಂಧಪಟ್ಟಂಗೆ ಆ ವರ್ಷ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಬಂದರೆ 5 ಲಕ್ಷಕ್ಕೆ ಹೋಗ್ತದೆ, ರೇಟ್ ಸ್ವಲ್ಪ ಕಡಿಮೆ ಆಗಿದೆಪ್ಪ ಅಂದರೆ 3 ಲಕ್ಷ ತೆಗಿತೀವಿ. ಹಿಂದಿನ ವರ್ಷ ಸ್ವಲ್ಪ ಅಂದ್ರೆ ಇದೇ ವರ್ಷದ ಇಳುವರಿ ನಾವು ನೋಡಿದ್ರೆ, ಒಂದು ಸನ್ನಿವೇಶ ನೋಡಿದ್ರೆ ರೇಟ್ ಬಹಳ ಕಡಿಮೆ ಆಗಿತ್ತು ಅನ್ನುವಂತ ಒಂದು ಕೂಗಿತ್ತು. 2 ವರ್ಷ ರೇಟ್ ಕಡಿಮೆ, ಕಳೆದ ವರ್ಷದಾಗ ಏನಾಗ್ಬಿಡ್ತದೆ ರೇಟ್ ಬಹಳ ಕಡಿಮೆ. ಇವತ್ತು ನೋಡಿ ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ನಿಜವಾಗಿ ಕಟ್ಟಕ ಏನಪ್ಪ ಅಂದ್ರೆ, ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ರಫ್ತಾಗೋದು ಸ್ಟಾಪ್ ಮಾಡಿದ್ದಾರೆ. ಮೊನೊಕ ಈ ನಾವೇನು ಕಿಸ್ಮಿಸ್ ಮಾಡ್ತೀವಿ, ಮೊನೊಕ ಮಾಡ್ತೀವಿ, ಇದು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ರಫ್ತಾಗ್ತಾ ಇತ್ತು. ಯಾವಾಗ ಬೇರೆ ದೇಶಕ್ಕೆ ನಮ್ಮ ದೇಶದಿಂದ ಹೋಗ್ತದೆ ಆವಾಗ ನಮ್ಮ ರೈತರಿಗೆ ರೇಟ್ ಸಿಗ್ತದೆ. ಈಗ ಬೇರೆ ದೇಶಕ್ಕೆ ಹೋಗೋದೆಲ್ಲ ಕಟ್ ಮಾಡಿದಾಗ ನಾವು ಬೆಳೆದಿರೋಂಥ ಬೆಳೆ ನಮ್ಮ ದೇಶದಲ್ಲೇ ಮೊನೊಕ ಮಾರಾಟ ಮಾಡಬೇಕು. ಇವತ್ತು ಮೊನೊಕ ಆಗ ರೇಟ್ ಡೌನ್ ಆಗ್ಯದಂತ ತಿಳ್ಕೊಂಡು ಎಲ್ಲರೂ ಹಸಿ ದ್ರಾಕ್ಷಿ ಮಾಡ್ತಾರೆ, ಇಲ್ಲಿ ರೇಟ್ ಡೌನ್ ಆಗ್ತದೆ. ಇದು ಮೇನ್ ನಮಗೆ ಇಲ್ಲಿ ಹೊಡೆತ ಬಂದಿದೆ. ಅದರಿಂದ ನಮಗೆ 2-3 ವರ್ಷದಿಂದ ದ್ರಾಕ್ಷಿಯಲ್ಲಿ ಲಾಸೇ ಇರೋದು ಜಾಸ್ತಿ. ಈಗ ನೋಡಿ ನೀವು, ಕಳೆದ ವರ್ಷ ಮನೋಕ ಭಾಳ ಕಡಿಮೆ ರೇಟ್ ಆಯಿತು. ಇವತ್ತು ಸರ್ಕಾರ ಕೂಡ ನಾವು ಏನಪ್ಪ ಅಂದ್ರೆ ಮನವಿ ಮಾಡ್ತೀವಿ ನಮ್ಮ ರೈತರ ಕಡೆಯಿಂದ, ಈಗೇನು ದ್ರಾಕ್ಷಿ ಬೆಳೆಯನ್ನು ಬೆಳೀತಾರೆ, ಇವತ್ತು ಮೊನೊಕ ಇದೆ, ಇದು ಕೂಡ ಒಂದು ಉತ್ತಮವಾದಂಥ ಫುಡ್, ಒಳ್ಳೆಯ ಒಂದು ಆಹಾರ. ಇದು ಏನಪ್ಪ ಅಂದ್ರೆ ಇವತ್ತು ಸರ್ಕಾರ ಹೇಗೆ ಸ್ಕೂಲು ಶಾಲಾ ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಅವರಿಗೆ ವಿಟಮಿನ್ ಸಿಗಬೇಕು, ಇದು ಸಿಗಬೇಕಂತ ಮೊಟ್ಟೆ ಹಾಗೆಲ್ಲ ವಿತರಣೆ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೂಡ ಈ ಮೊನೊಕ ಕೂಡ ಪ್ರತಿಯೊಂದು ಶಾಲೆಗಳಿಗೆ ವಿತರಣೆ ಮಾಡಿದ್ರೆ ಸ್ವಲ್ಪ ನಮಗೆ ರೈತರಿಗೆ ಅನುಕೂಲ ಆಗ್ತದೆ, ಅನುಕೂಲ ಆಗ್ತದೆ, ನಮ್ಮ ಬೆನ್ನೆಲುಬು ಗಟ್ಟಿ ಆಗ್ತದೆ ದ್ರಾಕ್ಷಿ ಬೆಳೆಗೆ. ಇಲ್ಲ, ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ತಾವು. ಯಾಕಂದ್ರೆ ಹಣ್ಣುಗಳನ್ನ ತಿನ್ಬೇಕು, ಕಾಯಿಪಲ್ಯ ತಿನ್ಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಒಂದು ಸಮತೋಲನ ಆಹಾರ ಬೇಕು ಅಂತಂದಾಗ ಇವೆಲ್ಲ ಬೇಕಾಗ್ತದೆ. ಅಂತಹ ಸಂದರ್ಭದೊಳಗೆ ತಾವು ಏನು ರೈತನ ಪರವಾಗಿ ಒಂದು ಒಳ್ಳೆ ವಿಚಾರ ಹೇಳಿದಿರಿ. ಈಗ ಇಂಥ ಒಂದು ನಡೆಯನ್ನ ನಾವು ಮತ್ತೆ ಸಪೋರ್ಟ್ ಮಾಡ್ಬೇಕಾಗ್ತದೆ, ಬೆಂಬಲ ಮಾಡ್ಬೇಕಾಗ್ತದೆ. ತಾಜಾ ಹಣ್ಣನ್ನು ನಾವು ಮಾರಾಟ ಮಾಡುವಂತಹ ಸಂದರ್ಭದೊಳಗೆ ಅಕಸ್ಮಾತ್ ಇಳುವರಿ ಹೆಚ್ಚಾಯ್ತು, ಮಾರಾಟ ಮಾಡೋದಕ್ಕೆ ಸಮಯ ಬೇಕು ಅಂತಂದಾಗ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಆಗಲಿ ಅಥವಾ ಸಂಗ್ರಹ ಮಾಡೋದಕ್ಕಾಗಲಿ ವ್ಯವಸ್ಥೆ ಬೇಕಾಗ್ತದೆ. ನಮ್ಮಲ್ಲಿ ಯಾವ ರೀತಿ ವ್ಯವಸ್ಥೆ ಅದ ಅಂತಂತೀರಿ? ಅದು ಇದು ಬಹಳ ಉತ್ತಮವಾದಂಥ ಪ್ರಶ್ನೆ. ಯಾಕೆಂದರೆ ನಮ್ಮ ರೈತರಿಗೆ ಮುಖ್ಯವಾದಂಥ ಕೊರತೆ ಅಂದರೆ ಇದೆ, ಕೋಲ್ಡ್ ಸ್ಟೋರೇಜ್. ಇವತ್ತು ನಾವು ಬೆಳೆದಂಥ ಹಣ್ಣು ಕಟಾವು ಮಾಡಿದೆವು ಅಂದರೆ ಅವತ್ತು ಮಾರಾಟ ಮಾಡಬೇಕು. ಇವತ್ತು ಕಡಿಮೆಯದೇ ಹೋಗಲಿ ಜಾಸ್ತಿ ಹೋಗಲಿ ಯಾವ ರೇಟ್ ಬರ್ತದೆ ಆ ರೇಟಿಗೆ ಮಾರಾಟ ಮಾಡಿ ಬರಬೇಕು. ಆದರೆ ಅದೇ ಕೋಲ್ಡ್ ಸ್ಟೋರೇಜ್ ನಮ್ಮಲ್ಲಿದ್ದರೆ ನಾವು ಅದನ್ನು ಸ್ಟೋರೇಜ್ ಮಾಡ್ಬೋದು. ಇವತ್ತು ಸರ್ಕಾರ ಕೂಡ ಏನು NHM ಅಂತ ಒಂದು ಸ್ಕೀಮ್ ಇದೆ, NHM ಸ್ಕೀಮ್ನಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಸಹಾಯಧನ ಕೊಡ್ತಾರೆ, ಅವ್ರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾರೆ. ಆದರೆ ಸರ್ಕಾರ ಹೇಗೆ ನಮ್ಮ 2014 ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದಾಗ ಕೃಷಿ ಭಾಗ್ಯ ಅಂತ ಏನು ಯೋಜನೆ ಕೊಟ್ಟಿದ್ರು, ಆ ಕೃಷಿ ಭಾಗ್ಯದ ಮೂಲಕ ಅನೇಕ ಪಾಲಿ ಹೌಸ್ಗಳು ಮಾಡಿದ್ದಾರೆ, ಅನೇಕ ಇವತ್ತು ಶೆಡ್ ನೆಟ್ಗಳನ್ನು ಮಾಡಿಸಿದ್ರು. ಅಂದರೆ ಹೆಚ್ಚಾಗಿ ಸ್ವಲ್ಪ ಕೃಷಿಯಲ್ಲಿ ಹೊಸ ಹೊಸ ಯೋಜನೆಗಳು ಕೊಟ್ಟಿದ್ದರು, ತಂತ್ರಜ್ಞಾನ ಕೊಟ್ಟಿದ್ರು. ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ಅಂದರೆ ಚಿಕ್ಕ ಚಿಕ್ಕ ಮಾದರಿಯಲ್ಲಿ ಯಾವ ರೈತರಿಗೆ ಎಷ್ಟು ಅನುಕೂಲ ಇದೆ ಆ ಪ್ರಕಾರ ಒಂದು ಸಣ್ಣ ಸಣ್ಣ ಕೃಷಿ ಅಲ್ಲಿ ಬೆಳೆದಿರುವಂಥವ್ರು ನಮಗೆ ಕೋಲ್ಡ್ ಸ್ಟೋರೇಜ್ ಮಾಡಲಿಕ್ಕೆ ಹೆಚ್ಚಿನ ಒಂದು ಸಬ್ಸಿಡಿ ಸಹಾಯಧನ ನಮ್ಮ ರೈತರಿಗೆ ಕೊಟ್ಟರಪ್ಪ ಅಂದರೆ ನಮ್ಮ ರೈತರು ಖಂಡಿತವಾಗಿ ಲಾಭದಲ್ಲಿ ಇರ್ತಾರೆ. ನಮ್ಮಲ್ಲಿ ಸುಮಾರು ಒಂದು 10-20 ಟನ್ ಮೊನೊಕತ್ ಬೆಳೆದಿರ್ತೀವಿ ರೀ. ನಮಗೆ ಒಂದು 30 ಟನ್ನಷ್ಟು ಕೆಪಾಸಿಟಿ ಇತ್ತು ಮಾಡಿದ್ರು ಕೂಡ ನಮಗೆ ಅವರು ಸಹಾಯಧನ ಕೊಡಬೇಕು. ರೈತರಿಗಾಗಿ ಸ್ವಲ್ಪ ವಿಶೇಷವಾದಂಥ ಸಹಾಯಧನ ಕೊಟ್ಟರೆ ಅಂದರೆ ನೋಡಿ, ಇವತ್ತು ತಮ್ಮ ಸ್ವಂತ ಖರ್ಚಿನಾಗ ಮಾಡುವಂಥ ವ್ಯವಸ್ಥೆಯಲ್ಲಿ ನಮ್ಮ ರೈತರು ಇಲ್ಲ. ಇವತ್ತು ಆ ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಾದ್ರೆ ಆಗ್ತಾ ಇಲ್ಲ. ಎಲ್ಲರೂ ಕೃಷಿ ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ, ಎಲ್ಲರೂ ಬೇರೆ ಬೇರೆ ಉದ್ಯೋಗಗಳಿರ್ಬೋದು, ಬೇರೆ ಬೇರೆ ಶಿಕ್ಷಣ ಇರ್ಬೋದು, ಆ ಕಡೆನೇ ಒತ್ತುಕೊಡ್ತಾರೆ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಒಂದಿನ ನಮಗೆ ನಮ್ಮ ದೇಶದ ಆಹಾರ ಸಿಗೋದು ಕಷ್ಟ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಬಹಳ ಒತ್ತು ಕೊಡಬೇಕು. ಇವತ್ತು ಕೋಲ್ಡ್ ಸ್ಟೋರೇಜ್ಗಳು ಮಾಡಲಿಕ್ಕೆ ಸಣ್ಣ ರೈತರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಅಲ್ಲಿ ಅವಕಾಶ ಮಾಡಿಕೊಟ್ರೆ ನಾವು ರೈತರಿಗೆ ಅವಾಗ ಒಳ್ಳೆಯದು. ಲಕ್ಷಪ್ಪ ಜಮದಾರವರೇ, ಈಗ ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ತಮ್ಮ ವಿಚಾರಗಳನ್ನು ತಿಳ್ಕೋಬೇಕು, ಅನುಭವ ತಿಳ್ಕೋಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 7848-55555. ಆತ್ಮೀಯರೇ, ಈಗೇನು ಲಕ್ಷಪ್ಪ ಜಮದಾರ್ ಅವರು ತಮ್ಮ ಮೊಬೈಲ್ ನಂಬರನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7848-88-55555. ಈ ನಂಬರ್ನ ಸಂಪರ್ಕ ಮಾಡಿ ತಾವು ವಿಶೇಷವಾಗಿ ದ್ರಾಕ್ಷಿ ಬೆಳೆಯ ಬಗ್ಗೆ, ಅಲ್ಲದೆ ಹೊಸ ಹೊಸ ಅನ್ವೇಷಣೆಗಳ ಬಗ್ಗೆ, ಅಲ್ಲದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಹಣ್ಣಿನ ಬೆಳೆಗಳ ಬಗ್ಗೆ ತಾವು ಅವರಿಂದ ಅನುಭವಗಳನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಲಕ್ಷಪ್ಪ ಸಿದ್ದರಾಮ್ ಜಮಾದಾರ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ದ್ರಾಕ್ಷಿ ಅನ್ನುವಂಥದ್ದೇನದ ಭಾಳ ಇನ್ವೆಸ್ಟ್ಮೆಂಟ್ ಬೇಡುವಂತಹ ಒಂದು ಬೆಳೆ ಮತ್ತು ಕಾಳಜಿ ಬೇಡುವಂತಹ ಬೆಳೆ, ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಒಂದು ಬೆಳೆ ಅಂಥೇಳಿ ಅವರು ಇಲ್ಲಿ ತನಕ ಅದನ್ನು ತಿಳ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಳವಾಗಿ ತಾವು ತಮ್ಮ ಅನುಭವಗಳ ಮೂಲಕ ಅವರಿಗೆ ಹೇಳಿಕೊಟ್ಟಿದ್ದೀರಿ. ಯಾವ ರೀತಿ ನಾವು ಬದ್ಧರಾಗಿ ನಾವು ಕೃಷಿ ಮಾಡ್ತೀವಿ, ಶ್ರಮ ಹಾಕ್ತೀವಿ, ಯಾವ ರೀತಿ ನಾವು ಸಮಯವನ್ನು ಕೊಡ್ತೀವಿ, ಅದರ ಮೇಲೆ ನಾವು ಒಳ್ಳೆ ಇಳುವರಿಯನ್ನು ಪಡ್ಕೊಳ್ಬಹುದು ಮತ್ತು ಗುಣಮಟ್ಟವನ್ನು ಕೂಡ ಕಾಪಾಡಿಕೊಳ್ಬಹುದು ಅನ್ನುವಂಥ ಏನು ವಿಚಾರಗಳನ್ನು ತಾವು ಹೇಳಿದ್ದೀರಿ. ಮತ್ತು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿ ಇಲ್ಲಿ ತನಕ ಏನು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ದ್ರಾಕ್ಷಿ ಬೆಳೆಗಳಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಅಫಜಲ್ಪುರದ ರೈತರಾದ ಲಚ್ಚಪ್ಪ ಜಮಾದಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 or 15 days ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ಬಾರಿ ಏಕ ಸಮಜದಾರಿ ಯುವಿನ್ ಸೆ ಟೀಕರಣ ಮೇ ಹೋ ಸಬ್ಕಿ ಭಾಗೀದಾರಿ. ಕಿಸಿ ಘರ್ ಕೆ ಅಂದರ್ ಬಾಲಕ್ ಅಪಾಹಿಜ್ ನಾ ಹೋ,